ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಕಳೆದ ಶನಿವಾರ ಹೇಳಿದಂತೆ ಶಿವನಹಳ್ಳಿಗೆ ಹೋಗಿದ್ದೆ. ಸುಮಾರು ಒಂದು ವರ್ಷದ ಮೇಲೆ ಹೋದಂಥ ಅನುಭವ. ಆ ಮಕ್ಕಳು ಬಹಳ ಆತ್ಮೀಯತೆಯಿಂದ ನಮ್ಮೊಂದಿಗೆ ವರ್ತಿಸಿದಂತಹ ರೀತಿ ಅದ್ಭುತವಾದದ್ದು. ಹಳ್ಳಿಗಾಡಿನ ಮಕ್ಕಳು, ನಾಗರಿಕತೆಯ ಕಿಂಚಿತ್ತೂ ಸಂಪರ್ಕವಿಲ್ಲದ ನಿಷ್ಕಲ್ಮಷ ಹೃದಯದ ಮುಗ್ಧ ಮಕ್ಕಳು, ಅವರಿಗೆ ನೀವೆಲ್ಲರೂ ಪ್ರೀತಿಯಿಂದ ಕೊಟ್ಟಂತಹ ಸಿಹಿ ತಿಂಡಿಯನ್ನು ಹಂಚಿದೆ. ಹೇಗೆ ಮುಷ್ಟಿ ಮುಷ್ಟಿ ಪುಟ್ಟ ಹುಡುಗರು ತಮ್ಮ ಪುಟ್ಟ ಪುಟ್ಟ ಬೊಗಸೆಗಳನ್ನು ಮುಂದಿಟ್ಟರೆ, ದೊಡ್ಡ ದೊಡ್ಡ ಹುಡುಗರು ದೊಡ್ಡ ದೊಡ್ಡ ಬೊಗಸೆಗಳನ್ನು ತೆರೆದರು. ಆ ಎಲ್ಲ ಬೊಗಸೆಗಳಿಗೂ ಕೂಡ ನಾನು ಬೊಗಸೆ ಬೊಗಸೆಯಾಗಿ ಸುರಿದೆ. ಎಷ್ಟೋ ಚಾಕ್ಲೇಟ್ಗಳು ಉದುರು ಹೋಗ್ತಾ ಇದ್ವು. ಅದನ್ನು ಎತ್ತಿಕೊಳ್ಳೋದಕ್ಕೆ ಅವರಿಗೆ ವ್ಯವಧಾನ ಇಲ್ಲ. ಯಾಕಂದ್ರೆ ಮತ್ತೆ ಇನ್ನೊಬ್ಬ ಹುಡುಗ ಬಂದಾಯ್ತು, ಮತ್ತೆ ಇನ್ನೊಬ್ಬ ಹುಡುಗ, ಮತ್ತೊಬ್ಳು ಇನ್ನೊಬ್ಬಳು ಹುಡುಗಿ ಬಂದಾಯ್ತು. ಆದ್ರಿಂದ ಇವನು ಬೇಗ ಹೋಗಬೇಕಾಗಿತ್ತು. ಸ್ವಯಂ ಸೇವಕರಿಗೆ ಕೆಲಸ ಆ ಬಿದ್ದದನ್ನು ಎತ್ಕೊಳ್ಳುವಂತಹದ್ದು. ಆ ಪುಟ್ಟ ಪುಟ್ಟ ಹುಡುಗರು ಕೈಯಲ್ಲಿರ್ತಕ್ಕಂಥದ್ದನ್ನು ನೋಡ್ತಾರೆ, ಬಿದ್ದು ಹೋದದ್ದನ್ನು ನೋಡ್ತಾರೆ. ಅಯ್ಯೋ ಅದು ಬಿದ್ದು ಹೋಯ್ತಲ್ಲ ಅಂತ ಚಿಂತೆ ಪಡ್ತಾ ಹೋಗ್ತಾರೆ. ಆದರೂ ಕೂಡ ಕೈ ತುಂಬಿಕೊಂಡಿದೆಯಲ್ಲ ಅಂತ ಬಹಳ ಆನಂದ ಪಟ್ಟದ್ದನ್ನು ಕಂಡಂತಹ ಆ ಶಾಲೆಯ ಮಾಸ್ತರರು ಏನು ಆನಂದ ಪಟ್ಟರು. ಈ ಹಳ್ಳಿಯಲ್ಲಿ ಈ ಮಕ್ಕಳು ಈ ಜನ್ಮದಲ್ಲೇ ಇಂಥ ಒಂದು ಅನುಭವ ಮಾಡಿಕೊಳ್ಳಿಲ್ಲ, ಅಂತಹ ಒಂದು ಅಪೂರ್ವವಾದ ಅನುಭವ ಅವರಿಗಾಯಿತು ಅಂತ ಆ ಮೇಷ್ಟ್ರು ಎಲ್ಲ ಬಹಳ ಆನಂದ ಪಟ್ಟರು. ಆ ಹುಡುಗರ ಆನಂದ ಎಲ್ಲ ಒಟ್ಟಿಗೆ ಕಲಿತು ತನಗೆಷ್ಟು ಬಂತು ತನಗೆಷ್ಟು ಬಂತು ಅಂತ ಎಲ್ಲ ಲೆಕ್ಕ ಹಾಕೊಂಡ್ರೆ ಅವರವರ ಮುಷ್ಟಿ ಎಷ್ಟಿತ್ತು ಅಷ್ಟೇ ಬಂತು. ಶ್ರೀರಾಮಕೃಷ್ಣ ಹೇಳ್ತಾರೆ, ಸಮುದ್ರ ಎಷ್ಟೇ ವಿಶಾಲವಾಗಿದ್ರೂ ಕೂಡ ಯಾರ್ಯಾರು ಯಾವ್ಯಾವ ಅಳತೆಯ ಪಾತ್ರವನ್ನು ತೆಗೆದುಕೊಂಡು ಹೋಗ್ತಾರೋ ಅಷ್ಟನ್ನೇ ತುಂಬಿಕೊಂಡು ಬರಬಹುದು ಅಂತ. ಆದರೆ ಪೂರ್ಣವಾಗಿರುತ್ತೆ. ಇವನು ತಂಬಿಗೆ ತಗೊಂಡು ಹೋಗಿರ್ತಾನೆ ಅದು ಪೂರ್ಣವಾಗಿರುತ್ತೆ, ಇನ್ನೊಬ್ಬ ಕೊಡ ತಗೊಂಡು ಹೋಗಿರ್ತಾನೆ ಅವನು ಅದು ಪೂರ್ಣವಾಗಿರುತ್ತೆ. ಪೂರ್ಣತೆ ಅದು ಬಹಳ ಮುಖ್ಯ. ಚಿಕ್ಕ ಹುಡುಗರ ಚಿಕ್ಕ ಬೊಗಸೆ ಆದರೂ ಕೂಡ ಪೂರ್ಣವಾಗಿತ್ತು. ಆ ಪೂರ್ಣತೆಯ ಅನುಭವ ಆ ಚಿಕ್ಕ ಹುಡುಗನ ಹೃದಯದಲ್ಲಾಗಿತ್ತು. ಅದು ಬಹಳ ಮುಖ್ಯ. ಪ್ರತಿಯೊಬ್ಬನಿಗೂ ಕೂಡ ತುಂಬ ಸಿಕ್ತು ಅಂತ ಹೇಳ್ತಕ್ಕಂಥ ಒಂದು ಭಾವನೆ ಬಂತು. ಅಷ್ಟು ಸಂಖ್ಯೆಯ ಹುಡುಗರಿಗೂ ಕೂಡ ಮುಷ್ಟಿ ಮುಷ್ಟಿಯಾಗಿ ಕೊಟ್ಟದ್ದಲ್ಲದೆ ಅಲ್ಲಿ ಒಂದು 15 ಜನ ಸೋಷಿಯಲ್ ವರ್ಕರ್ಸ್ ಬಂದಿದ್ದಾರೆ. ಅವರೆಲ್ಲ ಆ ಶಾಲೆಯ ಮೈದಾನನ್ನು ಸಮಗೊಳಿಸುವ, ಇನ್ನಿತರ ಶ್ರಮದಾನ ಮಾಡುವ ಕೆಲಸಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ಅವರ ಮುಷ್ಟಿ ಇನ್ನೂ ದೊಡ್ಡ ದೊಡ್ಡದು, ಬೊಗಸೆ ಅದಕ್ಕೂ ಕೂಡ ಹಾಕಿದ್ದಾಯಿತು. ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ತಗೊಳ್ಳಿ ಪಾಪ ಅಂತ ನಿಮ್ಮ ಒಪ್ಪಿಗೆ ಇಲ್ಲದೇನೇ ಕೊಟ್ಟೆ, ನಿಮ್ಮ ಒಪ್ಪಿಗೆ ಇದೆ ಅಂತ ಭಾವಿಸ್ತೇನೆ. ಆಮೇಲೆ ಹಳ್ಳಿಗರು ಕೂಡ ಕೆಲವಾರು ಜನ ಅಲ್ಲೇ ಸುತ್ತಮುತ್ತ ಇದ್ದರು, ಅವರಿಗೂ ಕೂಡ ಕೊಟ್ಟದ್ದಾಯಿತು. ಎಲ್ರಿಗೂ ಕೂಡ ಮುಷ್ಟಿ ಮುಷ್ಟಿ ಕೊಡೋದಕ್ಕೆ ಸಾಧ್ಯವಾಗುವಂತೆ ಮಾಡಿದಂತಹ ದೊಡ್ಡತನ ನಿಮ್ಮದು. ಅದು ನಿಮ್ಮದು, ಅದು ಎಂದೆಂದಿಗೂ ನಿಮ್ಮದು. ಮತ್ತು ನನ್ನನ್ನು ಜಯಿಸಿಬಿಟ್ರಿ, ನಾನು ಜಯಶಾಲಿ ಆಗುವಂತೆ ಮಾಡಿದ್ರಿ. ಇದೊಂದು ಬಹಳ ದೊಡ್ಡ ಕಾರ್ಯ. ಸ್ವಾಮಿ ವಿವೇಕಾನಂದರು ಹೇಳಿದರು, ಹಸಿದ ಹೊಟ್ಟೆಗೆ ವೇದಾಂತವನ್ನು ಬೋಧಿಸುವುದು ಹಾಸ್ಯಾಸ್ಪದ ಅಂತ. ಅಲ್ಲಿ ಒಂದು ಯುವಕ ಸಂಘ ಕೂಡ ಇದೆ. ಆ ಯುವಕ ಸಂಘದವರಿಗೆ ಕ್ಲಾಸ್ ಮಾಡಿ, ನೀವು ತಿಂಗಳಿಗೆ ಒಂದ್ಸರ್ತಿನಾದರೂ ಬಂದು ಕ್ಲಾಸ್ ಮಾಡಿ ಅಂತ ಅಲ್ಲಿಯ ಒಬ್ಬ ಮೇಸ್ಟ್ರು ಬಂದು ಕೇಳಿಕೊಂಡ್ರು. ನಾನು ಅವರಿಗೆ ಹೇಳಿದೆ, ಒಂದ್ಸರ್ತಿ ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಡು ಬನ್ನಿ, ಈ ಆಶ್ರಮವನ್ನು ತೋರಿಸಿ ಅವರಿಗೆ, ಅವ್ರ ದಾರಿ ಖರ್ಚು ಏನಾಗುತ್ತೋ ಅದನ್ನೆಲ್ಲ ಕೊಡೋಣ, ತೊಂದರೆ ಇಲ್ಲ ಅಂತ ಅವ್ರು ಕರ್ಕೊಂಡು ಬಂದಿದ್ರು. ಸುಮಾರು 20-25 ಜನ ಯುವಕರನ್ನ ಕರ್ಕೊಂಡು ಬಂದಿದ್ರು. ನೋಡಿದೆ, ಹೆಸರಿಗೆ ಮಾತ್ರ ಯುವಕರು, ಯಾವುದೇ ಬಗೆಯ ಯೌವನದ ಉತ್ಸಾಹ ಅವರ ಮುಖದಲ್ಲಿ ಇರಲಿಲ್ಲ. ಅವರಿಗೆ ನಾನು ಅಲ್ಲಿಗೆ ಹೋಗಿ ಕ್ಲಾಸ್ ಮಾಡಬೇಕು, ವಿಷಯಗಳನ್ನು ಬೋಧಿಸಬೇಕು. ಹೇಗೆ ಬೋಧಿಸಲಿ? ಅವರಿಗೆ ಬೇಕಾದ ಮಾತಲ್ಲ, ಅವರಿಗೆ ಬೇಕಾದ ಊಟ ಅಷ್ಟೇ ಅಲ್ಲ, ಉದ್ಯೋಗಾವಕಾಶ. ಕೆಲಸ ಮಾಡೋದಕ್ಕೆ ಅವರಿಗೆ ಮನಸ್ಸಿದೆ, ಅವಕಾಶ ಇಲ್ಲ. ಅದಕ್ಕೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಆಗಬೇಕು, ಮತ್ತೆ ಅದಕ್ಕೆ ಬೇಕಾದಂತಹ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ನಾನು ಅವರು ಒಬ್ಬರೊಬ್ಬರನ್ನ ಉದ್ಯೋಗ ಏನೂ ಕೇಳಿದೆ, ಅದರೊಳಗೆ ಹೆಚ್ಚಿನವರೆಲ್ಲ ಕೂಲಿಯವರು. ತಿಂಗಳಿಗೆ ಎಷ್ಟು ಬರುತ್ತೆ, ನಿಮ್ಮ ಉತ್ಪತ್ತಿ ಎಷ್ಟು ಕೇಳಿದೆ. 300 ರೂಪಾಯಿಗಿಂತ ಹೆಚ್ಚು ಯಾರದ್ದೂ ಇರಲಿಲ್ಲ ಅದರಲ್ಲಿ. ₹300 ಅವನು ತಾನೂ ಬದುಕಬೇಕು, ತನ್ನ ಮುದಿ ತಂದೆ ತಾಯಿಗಳ ಹೊಟ್ಟೆಯನ್ನು ಹೊರಿಯಬೇಕು. ಅಲ್ಲಿಗೆ ನಾನು ಹೋಗಿ ಏನು ಕ್ಲಾಸ್ ಮಾಡಲಿ? ಅವರ ಮೈಯೆಲ್ಲ ಸ್ನಾನ ಇಲ್ಲದೇನೇ ವಾಸನೆ ಹೊಡಿತದೆ. ಅವರಿಗೆಲ್ಲರಿಗೂ ಒಬ್ಬರಿಗೂ ಒಂದೊಂದು ಸೋಪು, ತಿಂಗಳಿಗೆ ಒಂದೊಂದು ಸೋಪು ಒದಗಿಸಿಕೊಡಬೇಕು ಅಂತ ನನಗೆ ಮನಸ್ಸಾಯಿತು. ಮೈ ಒರೆಸ್ಕೊಳ್ಳೋದಕ್ಕೆ ಬಟ್ಟೆ ತವೆಲ್ಲಾದರೂ ಕೊಡೋಣ ಕನಿಷ್ಠ ಪಕ್ಷ ಅಂತ ಮನಸ್ಸಾಯಿತು. ಮತ್ತು ಬ್ರೆಡ್ಡು, ಬನ್ನು, ಬಾಳೆಹಣ್ಣು ಇತ್ಯಾದಿ ಸರಳವಾದ ಆಹಾರವನ್ನು ಆಗಾಗ ತಗೊಂಡೋಗಿ ಕೊಡೋಣ ಅಂತ ಮನಸ್ಸಾಯಿತು. ಇನ್ನು ಅದು ಬೆಳೀತಾ ಇದೆ, ಆ ಹಳ್ಳಿ ಅಂತ ಹೇಳ್ತಕ್ಕಂಥ ಅದು ಬೆಳೀತಾ ಇದೆ. ವೊಕೇಷನಲ್ ಟ್ರೈನಿಂಗ್ ಅಂತ ಹೇಳ್ತಕ್ಕಂಥ ಅದೆಲ್ಲ ಆಗ್ತಾ ಇದೆ. ಔದ್ಯೋಗಿಕ ಶಿಕ್ಷಣ ಅಂತ ಹೇಳ್ತಕ್ಕಂಥ ಅದರ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಆದರೆ ನಿಜಕ್ಕೂ ನಮ್ಮ ಜನರ ಅಪೂರ್ವವಾದಂತಹ ಸಹಕಾರದಿಂದ ಸರ್ಕಾರವೇ ಆಗಲಿ, ಇನ್ಯಾವ ದೊಡ್ಡ ದೊಡ್ಡ ಸಂಸ್ಥೆಗಳೇ ಆಗಲಿ, ಊಹಿಸಲಾಗದಷ್ಟು ವೇಗವಾಗಿ ಅಲ್ಲಿಯ ಕಾರ್ಯಕಲಾಪಗಳು ಮುಂದುವರಿತಾ ಇವೆ ಅಂತ ತಿಳಿಸೋದಕ್ಕೆ ನನಗೆ ಬಹಳ ಸಂತೋಷವಾಗುತ್ತೆ. ಈ ರೀತಿಯಲ್ಲಿ ಸಂತೋಷಂ ಸಂತೋಷಂ ಜನಯೇತ್ ಪ್ರಾಜ್ಞ. ಪ್ರಾಜ್ಞ ಅಂದರೆ ವಿವೇಕಿಯಾದವನು ಇತರರಲ್ಲಿ ಸಂತೋಷ ಒಡೆಮೂಡಿ ಬರುವಂತೆ ಮಾಡಬೇಕು, ಸಂತೋಷ ಮೂಡಿ ಬರುವಂತೆ ಮಾಡಬೇಕು. ಇದು ದೊಡ್ಡ ತಪಸ್ಸು, ಇದು ದೊಡ್ಡ ನಾರಾಯಣ ಸೇವೆ, ಇದು ನಾರಾಯಣ ಪೂಜೆ. ಮುಖ ಬಾಡಿದ ಮುಖವನ್ನ ಅರಳಿಸುವಂತಹದ್ದು ಇದೆಯಲ್ಲ, ಅದಕ್ಕಿಂತ ದೊಡ್ಡ ಈಶ್ವರ ಪೂಜೆ, ಭಗವತ್ ಪೂಜೆ ಇನ್ನೊಂದಿಲ್ಲ. ಸಾಕ್ಷಾತ್ ನಾರಾಯಣನೇ ಅಲ್ಲಿ ನಗ್ತಾ ಇರ್ತಾನೆ, ತೃಪ್ತಿ ಆಯ್ತು ಅಂತ ಹೇಳ್ತಕ್ಕಂಥದ್ದನ್ನ ತನ್ನ ಮುಖದ ಆ ಒಂದು ಮಂದಹಾಸದಿಂದಲೇನೇ ತಿಳಿಸ್ತಾನೆ. ಈ ಬಗೆಯ ಸೇವೆಗೆ ಅವಕಾಶ ಇದೆ. ಅದನ್ನು ನಾನು ಸೂಚಿಸಿದಾಗ ಕಳೆದ ಶನಿವಾರ ನಿಮ್ಮಲ್ಲಿ 1 ರೂಪಾಯಿಯ ಚಾಕ್ಲೇಟ್ನಿಂದ ಹಿಡಿದು 100 ರೂಪಾಯಿ 200 ರೂಪಾಯಿವರೆಗಿನ ಚಾಕ್ಲೇಟು, ಪೆಪ್ಪರ್ಮಿಂಟುಗಳನ್ನು ಕೊಂಡು ತಂದುಕೊಟ್ರಿ. ಅವರವರು ಅವರವರ ಪಾಲಿನ ಸೇವೆಯನ್ನು ಮಾಡಿದ್ರಿ. ಇದನ್ನು ಕಂಡು ನಾನು ಬಹಳ ಸಂತುಷ್ಟನಾದೆ. ಪರವಾಗಿಲ್ಲ, ಉಪನ್ಯಾಸ ಕೊಟ್ಟದ್ದು ಕೆಲಸಕ್ಕೆ ಬಂತು. ಸುಮ್ಮನೆ ಬಿಟ್ಟಿ ಭಾಷಣ ಆಗಲಿಲ್ಲ ಇದು, ಒಂದು ಕೆಲಸಕ್ಕೆ ಬಂತು, ಒಂದು ಒಳ್ಳೆಯ ಸೇವೆ ನಿಮ್ಮ ಮೂಲಕ ಆಯಿತು. ಎಂಥ ಸೇವೆ, ಎಂಥ ಸರ್ವಿಸ್ ಅದು? ಸ್ವೀಟ್ ಸರ್ವಿಸ್, ಸ್ವೀಟ್ ಸರ್ವಿಸ್ ಇನ್ ಎವ್ರಿ ವೇ. ಏನಂತಂದ್ರೆ ನೀವು ಕೊಟ್ಟದ್ದು ಸ್ವೀಟು, ಆ ಮಕ್ಕಳು ನಕ್ಕದ್ದು ಸ್ವೀಟು. ಅದನ್ನೆಲ್ಲ ಬಹುಶಃ ವಿಡಿಯೋ ತಗೊಂಡೋಗಿದ್ರೆ ಆ ನಗೆನೆಲ್ಲ ತಗೊಂಡು ಬಂದು ತೋರಿಸಬಹುದಾಗಿತ್ತು. ಅಯ್ಯೋ, ಇಲ್ಲಿವರೆಗೆ ನಾನು ಮಾಡದೆ ಹೋದ್ನಲ್ಲ ಇದನ್ನ. ಸುಮಾರು 30 ವರ್ಷಗಳಿಂದ ಈ ಮಠದಲ್ಲಿ ನಾನು ಸನ್ಯಾಸಿಯಾಗಿದ್ದೇನೆ. ಇಷ್ಟೊತ್ತಿಗಾಗಲೇ ಎಷ್ಟೋ ಮಕ್ಕಳಿಗೆಲ್ಲ ಕೊಟ್ಟು ಆ ಮಕ್ಕಳೆಲ್ಲ ಇಷ್ಟೊತ್ತಿಗೆ ಪ್ರೌಢರಾಗಿ ಬಹುಶಃ ಇಲ್ಲಿ ಇಷ್ಟು ಜನರಿಗಿಂತ ಹೆಚ್ಚು ಜನರು ಬರುವಂತೆ ಆಗ್ತಾ ಇತ್ತು. ಆ ವಿಶ್ವಾಸ ಪಾತ್ರರೆಲ್ಲ ಇಲ್ಲಿಗೆ ಬಂದು ಹೋಗ್ತಾರೆ, ನಮ್ಮ ಸ್ವಾಮಿಗಳು ಉಪನ್ಯಾಸ ಮಾಡ್ತಾ ಇರುತ್ತೆ, ಬಂದು ಕೇಳೋಣ ಅಂತ ಇರತಕ್ಕಂಥ ಉತ್ಸಾಹದಿಂದ ಅವರಾಗಿ ಓಡ್ ಬರ್ತಾ ಇದ್ರು. ಅಂದ್ರೆ ಒಂದು ಮಾತು ಹೇಳಬಹುದು, ಎಳೆಯ ಮಕ್ಕಳಾಗಿದ್ದಾದ ನಮಗೆ ಯಾರು ಕೊಡದೇ ಇದ್ರು ನಾವು ಬರ್ಲಿಲ್ವಾ? ಹಾಗೇನೇನೆ ಅವರು ಬರ್ತಾರೆ, ಯಾಕೆ ನಾವು ಕೊಡ್ಬೇಕು ಅದಕ್ಕೆಲ್ಲ ಮೈ ಸುಟ್ಕೊಳ್ಬೇಕೋ ಅಂತ ಯೋಚನೆ ಮಾಡಿದ್ರೆ ನಮ್ಮ ಪ್ರಗತಿ ಅಂತ ಹೇಳ್ತಕ್ಕಂಥದ್ದು ನಿಧಾನವಾಗುತ್ತೆ, ನಿಧಾನವಾಗುತ್ತೆ. ಪ್ರಗತಿ ಅಂತ ಹೇಳ್ತಕ್ಕಂಥದ್ದು ನಿಧಾನವಾಗುತ್ತೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಪ್ರತಿಯೊಂದು ಅಣು ಕಣವೂ ಕೂಡ ಪರಬ್ರಹ್ಮದೆಡೆಗೆ ವೇಗವಾಗಿ ಸಾಗ್ತಾ ಇದೆ. ಯಾರು ಆ ಜೀವಿಯ ಓಟವನ್ನ, ಭಗವಂತನೆಡೆಗಿನ ಓಟವನ್ನು ಯಾರು ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ ನಿಜ. ಹಾಗಾದ್ರೆ ನಾವು ಯಾಕೆ ಸೇವೆ ಮಾಡಬೇಕು ಅಂತ ಹೇಳಿದ್ರೆ, ಆ ಒಂದು ನಡಿಗೆಯನ್ನ ಇನ್ನಷ್ಟು ವೇಗಗೊಳಿಸುವುದಕ್ಕೋಸ್ಕರ, ತೀವ್ರಗೊಳಿಸುವುದಕ್ಕೋಸ್ಕರ ಅಷ್ಟೇ ನಾವು ಮಾಡ್ತಕ್ಕಂಥದ್ದು. ಭಗವಂತನೇ ತನ್ನ ಕಾರ್ಯವನ್ನು ಮಾಡಿಕೊಳ್ತಾ ಇದ್ದಾನೆ. ಇವತ್ತು ಜಗತ್ತು ಎಷ್ಟೇ ಕೆಟ್ಟಿದೆ ಅಂತ ಹೇಳಿದ್ರು ಕೂಡ ಬಹಳಷ್ಟು ಒಳ್ಳೇದಿದೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಸ್ವಲ್ಪ ಕಣ್ತೇರಿದ್ರೆ ಕಾಣಬಹುದಾಗಿದೆ. ಉದಾಹರಣೆಗೆ ನಮ್ಮ ಆಶ್ರಮದಲ್ಲೇ ನಾವು ಅದನ್ನು ಕಾಣ್ತಾ ಇದ್ದೇವೆ. ಸತ್ಕಾರ್ಯ, ಸದ್ಭಾವ ಎರಡೂ ಕೂಡ ಇಷ್ಟೊಂದು ಜನರಲ್ಲಿ ಇರ್ತಕ್ಕಂಥದ್ದನ್ನು ನಾವು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇವೆ. ಹಾಗೆಲ್ಲ ಜಗತ್ತು ಅಷ್ಟು ಬೇಗ ಕೆಟ್ಟೋಗೋದಕ್ಕೆ ಭಗವಂತ ಬಿಡೋದಿಲ್ಲ. ಆದರೆ ನಾವು ಏನು ಮಾಡ್ತಕ್ಕಂಥದ್ದು, ನಾವು ಮಾಡ್ತಕ್ಕಂಥದ್ದು ಏನಾಗಾದ್ರೆ ಭಗವಂತನೇ ಮಾಡ್ತಿರುವಾಗ ನಾವು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಭಗವಂತನ ಕಾರ್ಯಕ್ಕೆ ನಮ್ಮದೊಂದು ಕೈ ಕೊಡ್ತಕ್ಕಂಥದ್ದು. ತನ್ನ ಮೂಲಕ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರುವಂತ ಪುರಂದ್ರದಾಸರು ಹೇಳಿದ್ರು. ನಾವು ಏನ್ ತಾನೇ ಕೊಡಬಲ್ಲವು, ಯಾರಿಗೆ ತಾನೇ ಏನು ಕೊಡಬಲ್ಲವು, ನಿಜಕ್ಕೂ ನಾವು ಯಾರು ಕೊಡೋದಕ್ಕೆ? ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡ್ತು ಅಂತ ಹೇಳಿದ್ರೆ, ನಮ್ಮ ಉಸಿರೇ ನಮ್ಮದಲ್ಲ, ನಾವಿನ್ಯಾರಿಗೆ ಏನ್ ಕೊಡ್ತೇವೆ? ನಮ್ಮ ಶರೀರ ನಮ್ಮದಲ್ಲ, ನಾಳೆ ದಿವಸ ಒಗೆದು ಹೋಗೋ ಅಂತ ಹೇಳಿದ್ರೆ ಹೋಗಲೇಬೇಕು. ನಮ್ಮ ಉಸಿರೇ ನಮ್ಮದಲ್ಲ, ಹಾಗಿರುವಾಗ ನಾವು ಇತರರಿಗೆ ಏನನ್ನು ಕೊಡ್ತೇವೆ? ಅದಕ್ಕೋಸ್ಕರ ಪುರಂದ್ರದಾಸರು ಹೇಳ್ತಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು. ಅರ್ಘ್ಯ ಕೊಡುವಾಗ ನೀರು ಬೇಕು. ಕೆರೆ ಇಳಿದ, ಬೊಗಸೆ ಬೊಗಸೆ ನೀರನ್ನು ಎತ್ತಿದ, ಅರ್ಘ್ಯ ಕೊಟ್ಟ, ಏನ್ ಖರ್ಚಾಯ್ತು? ಒಂದು ಹಾಕಿದ್ದಾದ್ರೂ ಎಲ್ಲಿಗೆ, ಅದೇ ಕೆರೆಗೆ, ಅದೇ ಕೆರೆಯ ನೀರನ್ನು ಎತ್ತಿ ಅದೇ ಕೆರೆಗೆ ಹಾಕಿ ವರವ ಪಡೆದವರಂತೆ ಕಾಣಿರು. ಧನ್ಯನಾದೆ ನಾನು ಅಂಜಲಿ ಬದ್ಧನಾಗಿ ಅರ್ಘ್ಯವನ್ನ ಬಿಟ್ಟೆ ಇವತ್ತು, ಧನ್ಯನಾದೆ ನಾನು. ಆ ಧನ್ಯತೆ ಅಂತ ಹೇಳ್ತಕ್ಕಂಥದ್ದನ್ನ ಪಡಿತಾ ಇದ್ದಾನೆ ಅವನು. ಧನ್ಯತೆ ಅನ್ನತು ಅವನಿಗೆ ಮಾಡಿದ್ದೇನು, ಅಲ್ಲಿಂದ ಅಲ್ಲಿಗೆ ಹಾಕಿದ್ದೆ ಅಷ್ಟೇನೆ. ಎಲ್ಲವೂ ಕೂಡ ಭಗವಂತನದ್ದು. ನಾನು ಹೇಳಿದಂತೆ ನಮ್ಮ ಉಸಿರು ನಮ್ಮದಲ್ಲ, ಹಾಗಿರುವಾಗ ನಮ್ಮ ಸಂಪತ್ತು ನಮ್ಮದು ಹೇಗೆ ಆಗ್ತದೆ? ಆದರೆ ಆ ವಿಧಿಯೋ ಕರ್ಮವೋ ಅಥವಾ ಭಗವಂತನೋ ಒಂದು ಏಟನ್ನು ಕೊಟ್ಟು ಮುಷ್ಟಿ ಬಿಡಿಸುವುದಕ್ಕಿಂತ ನಾವೇ ಬಿಟ್ರೆ ಅದರಲ್ಲಿ ಆನಂದ ಜಾಸ್ತಿ. ಹೊಡೆತ ತಿಂದು ಮುಷ್ಟಿ ಬಿಚ್ಚೋದಕ್ಕಿಂತ ನಾವೇ ಸ್ವಪ್ರೀತಿಯಿಂದ ಅದನ್ನು ಬಿಚ್ಚಿದಾಗ ಆನಂದ ಜಾಸ್ತಿ. ಸ್ವಾಮಿ ವಿವೇಕಾನಂದರು ಈ ವಿಷಯವಾಗಿ ಬಹಳಷ್ಟು ಹೇಳಿದ್ದಾರೆ ಅಂತೂ ಆ ಮಹಾಪುರುಷರೆಲ್ಲ ಹೇಳಿದ್ದನ್ನ ನೀವು ಬಹಳಷ್ಟು ಪರಿಪಾಲಿಸಿದ್ದೀರಿ, ತನ್ನ ಮೂಲಕ ನೀವು ಧನ್ಯರಾಗಿದ್ದೀರಿ ಅಂತನ್ನುವ ಈ ಮಾತನ್ನು ಹೇಳಿ ಇಂದಿನ ಉಪನ್ಯಾಸವನ್ನು ಪ್ರಾರಂಭಿಸ್ತೇನೆ. ಶ್ರೀರಾಮಕೃಷ್ಣ ಭಕ್ತರಿಗೆ ಹೇಳಿದ್ರು, ಸಂಸಾರ ಮುಕ್ತಿ ಎರಡು ಭಗವಂತನ ಇಚ್ಛೆಗೆ ಅನುಸಾರ. ಸಂಸಾರ ಮುಕ್ತಿ ಎರಡು ಭಗವಂತನ ಇಚ್ಛೆಗೆ ಅನುಸಾರ. ಆತನೇ ಅಜ್ಞಾನದ ಹೊದ್ದಿಕೆ ಹೊದಿಸಿ ಮನುಷ್ಯನನ್ನು ಸಂಸಾರದಲ್ಲಿ ಇಟ್ಟಿದ್ದಾನೆ. ಬಳಿಕ ಆತನೇ ಇಚ್ಛೆ ಪಟ್ಟು ಮನುಷ್ಯನನ್ನು ತನ್ನ ಹತ್ತಿರಕ್ಕೆ ಕರೆದುಕೊಂಡಾಗ ಅವನಿಗೆ ಮುಕ್ತಿ ದೊರೆಯುತ್ತದೆ. ಇದು ಮಗು ಹೊರಗೆಲ್ಲೋ ಆಟಕ್ಕೆ ಹೋಗಿರುವಾಗ ಊಟದ ಸಮಯಕ್ಕೆ ತಾಯಿ ಅದನ್ನು ಕರೆಯುವ ಹಾಗೆ. ಮುಕ್ತಿಯ ಸಮಯ ಬಂತು ಅಂದ್ರೆ ಆಗ ಆತ ಮನುಷ್ಯನಿಗೆ ಸಾಧು ಸಂಘ ದೊರಕಿಸಿಕೊಡ್ತಾನೆ, ಜೊತೆಗೆ ತನ್ನನ್ನು ಪಡೆದುಕೊಳ್ಳೋದಕ್ಕೆ ಬೇಕಾಗುವ ವ್ಯಾಕುಲತೆಯನ್ನು ಉಂಟು ಮಾಡಿಕೊಡ್ತಾನೆ. ಇದು ಕಳೆದ ಶನಿವಾರ ನಾವು ನೋಡಿದ್ದೇವೆ. ಆ ಹೊತ್ತಿಗೆ ಒಬ್ಬ ಭಕ್ತ ಹೇಳಿದ, ಮಹಾಶಯರೇ ಯಾವ ವಿಧದ ವ್ಯಾಕುಲತೆ? ವ್ಯಾಕುಲತೆ ಅಂದ್ರೆ ಏನು? ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಕೆಲಸ ಕಳೆದುಕೊಂಡ ಗುಮಾಸ್ತ ಯಾವ ರೀತಿಯಲ್ಲಿ ಒಂದು ಆಫೀಸಿನಿಂದ ಇನ್ನೊಂದು ಆಫೀಸಿಗೆ ಕೆಲಸಕ್ಕಾಗಿ ಅಲಿತಾ ಇರ್ತಾನೋ ಅಂತಹ ವ್ಯಾಕುಲತೆ. ವ್ಯಾಕುಲತೆ ಉಂಟಾಯಿತು ಅಂದ್ರೆ ಮನುಷ್ಯ ಭಗವಂತನಿಗಾಗಿ ಸುಮ್ಮನೆ ಹಾತೊರಿತಾ ಇರ್ತಾನೆ, ಎಲೆ ಅಡಿಕೆ ಅಗೀತ, ಮೀಸೆ ಹೊಲಿ ಮಾಡ್ತಾ, ಯಾವ ಯೋಚನೆಯೂ ಇಲ್ಲದೆ ಕಾಲ ಮೇಲೆ ಕಾಲು ಹಾಕಿಕೊಂಡು ಸುಖವಾಗಿ ಆರಾಮ ಕುರ್ಚಿ ಮೇಲೆ ಕುಳಿತಿರ್ತಕ್ಕಂಥ ಮೋಜುಗಾರನಿಗೆ ಭಗವಂತನ ಸಾಕ್ಷಾತ್ಕಾರ ದೊರೆಯುವುದಿಲ್ಲ ಅಂತ ಹೇಳಿದ ಮಾತನ್ನು ನಾವು ನೆನಪು ಮಾಡಿಕೊಳ್ಬೇಕು. ಆ ಹೊತ್ತಿಗೆ ಆ ಭಕ್ತ ಇನ್ನೊಂದು ಪ್ರಶ್ನೆಯನ್ನು ಮಾಡ್ತಾನೆ, ಸಾಧು ಸಂಘ ಮಾಡಿದರೆ ಈ ವ್ಯಾಕುಲತೆ ಉಂಟಾಗಿ ಬಿಡುತ್ತದೆಯೇ? ಎಷ್ಟು ಜನ ಸಾಧು ಸಂಘಗಳನ್ನು ಮಾಡಿಲ್ಲ? ಅದನ್ನೆಲ್ಲ ಅವನು ನೋಡಿದಾನೆ. ಸಾಧುಗಳು ಬೆಳಿಗ್ಗೆ ಹೋಗಿ ಬಂದವರ ಸಂಭ್ರಮವನ್ನ ಅವನು ನೋಡಿದಾನೆ. ಆದ್ರಿಂದ ಸಾಧು ಸಂಘ ಮಾಡಿದ್ರೆ ನಿಜವಾಗಿಯೂ ವ್ಯಾಕುಲತೆ ಉಂಟಾಗುತ್ತೆಯೇ ಅಂತನೋ ಮಾತನ್ನ ಇನ್ನಷ್ಟು ಬಿಡಿಸಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಅಂತ ಆ ಪ್ರಶ್ನೆಯನ್ನು ಹಾಕ್ತಾನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು ಸಾಧ್ಯ, ಆದರೆ ಪಾಷಂಡುಗಳಿಗೆ ಅಲ್ಲ. ಸಾಧುವಿನ ಕಮಂಡಲು ನಾಲ್ಕು ಧಾಮಗಳಿಗೂ ಆತನೊಡನೆ ಹೋಗಿ ಬರಬಹುದು, ಆದರೆ ಅದು ಹಿಂದೆ ಹೇಗೆ ಕಹಿಯಾಗಿತ್ತೋ ಹಾಗೆಯೇ ಈಗಲೂ ಕಹಿಯಾಗಿ ಇರುತ್ತೆ. ಎಂಥ ಉತ್ತರ ನೋಡಿ, ಎಂಥ ಉತ್ತರ! ಸಾಧು ಸಂಘ ಮಾಡಿದ್ರೆ ವ್ಯಾಕುಲತೆ ಉಂಟಾಗುತ್ತೆ ಕೇಳಿದ್ದಕ್ಕೆ ಮೊದಲು ಹೇಳಿದ್ರು, ಹೌದು ಉಂಟಾಗುತ್ತೆ, ಆದರೆ ಅಂದ್ಬಿಟ್ರು. ಈ ಆದರೆ ಇದೆಯಲ್ಲ, ಅದರಷ್ಟು ಗಲಾಟೆ ಇನ್ಯಾವುದೂ ಇಲ್ಲ. ಆದರೆ ಹೋದರೆ ಹತ್ತಿ ಬೆಳೆದರೆ ಅಜ್ಜಿಗೆ ಒಂದು ಪಟ್ಟೆ ಸೀರೆ, ಹತ್ತಿ ಬೆಳೆದ್ರೆ ಪಟ್ಟೆ ಸೀರೆ ಸಿಗುವುದು ಹೇಗೆ ಸಾಧ್ಯ? ಪಟ್ಟೆ ಸೀರೆ ಅಂದ್ರೆ ರೇಷ್ಮೆ ಸೀರೆ ಅಂತ ಅರ್ಥ. ಹತ್ತಿ ಬೆಳೆದ್ರೆ ಅದರಿಂದ ಪಟ್ಟೆ ಸೀರೆ ಹೇಗೆ ಮಾಡಿಕೊಳ್ಳೋದು ಸಾಧ್ಯ? ಆದರೆ ಹೋದ್ರೆ ಅದು ಸಾಧ್ಯ. ಆದ್ರೆ ತಾನೇ ಸಾಧ್ಯವಿಲ್ದಿದ್ರೆ ಆಗ್ಲಿಲ್ಲ ಅಷ್ಟೇನೆ. ಶ್ರೀರಾಮಕೃಷ್ಣ ಆದರೆ ಏನೇ ಎತ್ತಿ ಬಿಡ್ತಾರೆ. ಆದರೆ ಪಾಷಂಡುಗಳಿಗೆ ಅವರೆಷ್ಟೇ ಸಾಧು ಸಂಘ ಮಾಡಿದರೂ ಕೂಡ ವ್ಯಾಕುಲತೆ ಉಂಟಾಗೋದಿಲ್ಲ ಅಂದ್ಬಿಟ್ರು. ಪಾಷಂಡಿ ಪಾಷಂಡಿ ಅಂದ್ರೆ ಏನ್ ಗೊತ್ತೇನೋ, ಹುಟ್ಟ ಧೂರ್ತ ಅಂತ ಅರ್ಥ. ಹುಟ್ಟ ಧೂರ್ತ, ಹುಟ್ಟು ಗುಣ ಘಟ್ಟ ಹತ್ತಿದರೂ ಬಿಡದು ಅಂತ ಒಂದು ಮಾತಿದೆ, ಹುಟ್ಟು ಗುಣ ಸುಟ್ಟರೂ ಬಿಡದು ಅಂತ ಒಂದು ಮಾತಿದೆ. ಅಂತ ಹುಟ್ಟ ಧೂರ್ತ ಪಾಷಂಡಿ ಅವನು ಎಷ್ಟೇ ಸಾಧು ಸಂಘ ಮಾಡಿದರೂ ಕೂಡ ಸಾಧುಗಳಿಗೆ ಅವನೇನಾದರೂ ತಿರುಮಂತ ಹಾಕ್ಯಾನೆ ವಿನಃ ಅವನಂತೂ ಅವರಿಂದ ಕಲಿಯುವಂತಹದ್ದು ಸುಳ್ಳು. ಅದಕ್ಕೊಂದು ಉದಾಹರಣೆ ಕೊಟ್ಟುಬಿಡ್ತಾರೆ ಶ್ರೀರಾಮಕೃಷ್ಣರು. ಸಾಧುವಿನ ಕಮಂಡಲು ನಾಲ್ಕು ಧಾಮಗಳಿಗೂ ಅವನೊಡನೆ ಹೋಗಿ ಬರಬಹುದು, ಆದರೂ ಆ ಕಮಂಡಲು ಹಿಂದೆ ಹೇಗಿತ್ತು ಹಾಗೆಯೇ ಕಹಿಯಾಗಿಯೇ ಇರುತ್ತದೆ ಅಂತ. ಕಮಂಡಲು ಕಹಿಯಾಗಿರೋದು ಅಂದ್ರೆ ಏನರ್ಥ ಅಂತನೋ ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಬೇಕು. ಓದುವಾಗ ಹಾಕ್ಕೊಳ್ಳೋದಿಲ್ಲ ಯಾರುವೆ, ಹೌದು ಕಮಂಡಲು ಕಹಿಯಾಗಿರುತ್ತೆ ಅಂತ. ಅಯ್ಯೋ, ಕಹಿಯಾಗಿರ್ತಕ್ಕಂಥ ಕಮಂಡಲು ಇರತಕ್ಕಂಥ ನೀರು ಕಹಿಯಾಗೋದಿಲ್ವೇ? ನೀರು ಕಹಿಯಾಗಿರೋದಿಲ್ಲ, ಕಮಂಡಲು ಮಾತ್ರ ಕಹಿಯಾಗಿರುತ್ತೆ. ಯಾವ ಕಮಂಡಲು ಅಂತಂದ್ರೆ ಅದನ್ನು ತಯಾರಿಸ್ತಕ್ಕಂಥ ಕಮಂಡಲು ತಯಾರಿಸ್ತಕ್ಕಂಥದ್ದು ಸೋರೆಕಾಯಿಯ ಬುರಡೆಯಿಂದ. ಅದು ಯಾವಾಗಲೂ ಆ ಚಿಪ್ಪು ಕಹಿಯಾಗಿ ಇರುತ್ತೆ. ನಾಲ್ಕು ಧಾಮ, ಪವಿತ್ರ ಧಾಮ ಅಂತ ಅರ್ಥ. ಪವಿತ್ರ ಧಾಮಗಳಿಗೆ ಸಾಧು ಹೋಗುವಾಗ ಅವನ ಕಮಂಡಲು ಕೂಡ ಜೊತೆಯಲ್ಲಿ ಹೋಗಿರುತ್ತೆ. ಪವಿತ್ರ ಧಾಮಗಳಿಗೆ ಸಂದರ್ಶನ ನೀಡಿದಂತಹ ಪ್ರತಿಯೊಬ್ಬನು ಪುಣ್ಯಾತ್ಮನಾಗುತ್ತಾನೆ, ಆಗಬೇಕು ಅಂತ ಕ್ರಮ ಇರೋದು. ಈ ಸಾಧುವಿನೊಂದಿಗೆ ಕಮಂಡಲು ಕೂಡ ಹೋಗಿದೆಯಲ್ಲ, ಅದು ಕೂಡ ಏನಾದರೂ ಪುಣ್ಯಶಾಲಿ ಆಗುತ್ತೇನೋ ಅಂತ ಕೇಳಿದ್ರೆ, ಇಲ್ಲ, ಅದು ತನ್ನ ಕಹಿ ಏನೇ ಬಿಟ್ಕೊಟ್ಟಿರೋದಿಲ್ಲ. ಹಿಂದೆ ಹೇಗೆ ಕಹಿಯಾಗಿರುತ್ತೋ ಹಾಗೆ ಕಹಿಯಾಗಿರುತ್ತೆ. ಹಾಗೆ ಹುಟ್ಟ ಧೂರ್ತರು ಅಂತ ಹೇಳತಕ್ಕಂಥವರು ಆ ಕಮಂಡಲಿನ ಉಪಾಧಿಯಲ್ಲಿ ಅವರೆಷ್ಟೇ ಸಜ್ಜನ ಸಂಘ ಮಾಡಲಿ, ಅವರೆಷ್ಟೇ ತೀರ್ಥಯಾತ್ರೆ ಮಾಡಲಿ, ಪುಣ್ಯಕ್ಷೇತ್ರಗಳಿಗೆ ಹೋಗಲಿ, ಅವರು ಹಾಗೆ ಕಹಿಯಾಗೆ ಇರ್ತಾರೆ ಅಂತನೋ ಮಾತನ್ನು ಶ್ರೀರಾಮಕೃಷ್ಣರು ಉದಾಹರಣೆ ಮೂಲಕ ಹೇಳಿದರು. ಈಗ ಕೀರ್ತನೆ ಆರಂಭವಾಯಿತು. ಶ್ರೀರಾಮಕೃಷ್ಣರು ಅವರ ಮನೆಗೆ ಬಂದದ್ದು ಕೀರ್ತನೆ ಸಂಕೀರ್ತನೆ ಮಾಡೋದಕ್ಕೋಸ್ಕರ. ಈಗ ಕೀರ್ತನಕಾರ ಶ್ರೀಕೃಷ್ಣನ ಬೃಂದಾವನ ಲೀಲೆಯ ಸಂಬಂಧವಾಗಿ ಹಾಡ್ತಾ ಇದ್ದಾನೆ. ಅದರಲ್ಲಿ ರಾಧೆ ಹೇಳ್ತಾ ಇದ್ದಾಳೆ, ಸಖಿ ನನ್ನ ಪ್ರಾಣ ಹೋಗುವುದರಲ್ಲಿದೆ, ನನ್ನ ಕೃಷ್ಣನನ್ನು ಕರೆದುಕೊಂಡು ಬಂದ್ಬಿಡು. ಅದಕ್ಕೆ ಸಖಿ ಹೇಳ್ತಾಳೆ, ಓ ರಾಧೆ, ಶ್ರೀಕೃಷ್ಣ ಮೇಘ ಇನ್ನೇನು ಮಳೆ ಸುರಿಯುವುದರಲ್ಲಿತ್ತು, ಅದನ್ನು ನೀನೇ ನಿನ್ನ ಮುನಿಸು ಕೋಪ ಎಂಬ ಬಿರುಗಾಳಿಯಿಂದ ಚದುರಿಸಿಬಿಟ್ಟೆ. ನಿನ್ನ ಕೃಷ್ಣನಿಗೆ ನೀನು ಸುಖ ಬಯಸುತ್ತಿಲ್ಲ ಅಂತ ಕಾಣುತ್ತೆ, ಹಾಗಿದ್ರೆ ನೀನು ಯಾಕೆ ಮುನಿಸಿಕೊಳ್ತಿದ್ದೆ? ಆಗ ರಾಧೆ ಹೇಳ್ತಾಳೆ, ಸಖಿ ಈ ಹೆಮ್ಮೆ ನನ್ನದಲ್ಲ, ಯಾರು ನನ್ನನ್ನು ಹೆಮ್ಮೆ ಪಡುವಂತೆ ಮಾಡಿದನೋ ಆತನೊಡನೆಯೇ ನನ್ನ ಹೆಮ್ಮೆ ಹೊರಟು ಹೋಗಿಬಿಟ್ಟಿದೆ. ಅಂತರಂಗವುಳಿದೆಕು ಎಡೆಬಿಡದೆ ತುಡಿಯುತ್ತಿದೆ, ರಾಧೆ ಹೇಳ್ತಾ ಇದ್ದಾಳೆ ಸಖಿಗೆ. ಅಂತರಂಗವು ಇದೆಕು ಎಡೆಬಿಡದೆ ತುಡಿಯುತ್ತಿದೆ, ಹೇಳು ಸಖಿ ಶ್ರೀಕೃಷ್ಣನೆಲ್ಲಿರುವನು. ಅಂತರಂಗವು ಇದೆಕು ಎಡೆಬಿಡದೆ ತುಡಿಯುತ್ತಿದೆ, ಹೇಳು ಸಖಿ ಶ್ರೀಕೃಷ್ಣನೆಲ್ಲಿರುವನು. ಪ್ರಾಣ ಸಕನಿಲ್ಲದೆ ಪ್ರಾಣ ಸಖನಿಲ್ಲದೆ ನಿಲ್ಲದಾಗಿದೆ ಜೀವ, ಪ್ರಾಣ ಸಖನಿಲ್ಲದೆ ನಿಲ್ಲದಾಗಿದೆ ಜೀವ, ಕರೆದು ತಾರೋ ಸಖಿಯೇ ಕೃಷ್ಣನನ್ನು. ಅಂತರಂಗವು ಇದೆಕು ಎಡೆಬಿಡದೆ ತುಡಿಯುತ್ತಿದೆ, ಹೇಳು ಸಖಿ ಶ್ರೀಕೃಷ್ಣನಲ್ಲಿರುವನು. ಪ್ರಾಣ ಸಖನಿಲ್ಲದೆ ನಿಲ್ಲದಾಗಿದೆ ಜೀವ, ಕರೆದು ತಾರೋ ಸಖಿಯೇ ಕೃಷ್ಣನನ್ನು. ಓ ರಾಧೆ, ಓ ರಾಧೆ, ಓ ರಾಧೆ, ಓ ರಾಧೆ, ಇನಿತೇಕೆ ತಳಮಳವು, ಓ ರಾಧೆ, ಓ ರಾಧೆ, ಇನಿತೇಕೆ ತಳಮಳವು, ಶಾಂತವಾಗಿಸು ನಿನ್ನ ಚಿತ್ತವನ್ನು, ಕೇಶವನ ಹಿರಿ ಸುಖವೇ ನಿನ್ನ ಸುಖವಲ್ಲವೇ, ಕೇಶವನ ಹಿರಿ ಸುಖವೇ ನಿನ್ನ ಸುಖವಲ್ಲವೇ, ಕೇಶವನ ಹಿರಿ ಸುಖವೇ ನಿನ್ನ ಸುಖವಲ್ಲವೇ, ಇನ್ನಾದರೂ ತಣಿಸು ಕೋಪವನ್ನು. ಕೃಷ್ಣ ಮೇಘವು ತಾನು ಮಳೆ ಸುರಿಸುವ ನಿತರಲೆ, ಕೃಷ್ಣ ಮೇಘವು ತಾನು ಮಳೆ ಸುರಿಸುವ ನಿತರಲೆ, ನಿನ್ನ ಮುನಿಸಿನ ಪ್ರಬಲ ಗಾಳಿಯಿಂದ, ನಿನ್ನ ಮುನಿಸಿನ ಪ್ರಬಲ ಗಾಳಿಯಿಂದ ಚದುರಿಸಿದೆ ನೀನದನು, ಇದಕ್ಕೆ ನೀನೇ ಹೊಣೆಯೋ. ಚದುರಿಸಿದೆ ನೀನದನು, ಇದಕ್ಕೆ ನೀನೇ ಹೊಣೆಯೋ. ಈಗ ಬರುವನೆ ಹೇಳು, ಈಗ ಬರುವನೆ ನಿನ್ನ ಶ್ರೀಮುಕುಂದ, ಈಗ ಬರುವನೆ ನಿನ್ನ ಶ್ರೀಮುಕುಂದ. ಓ ರಾಧೆ, ಓ ರಾಧೆ, ಇನಿತೇಕೆ ತಳಮಳವು ಶಾಂತವಾಗಿಸು ನಿನ್ನ ಚಿತ್ತವನ್ನು, ಶಾಂತವಾಗಿಸು ನಿನ್ನ ಚಿತ್ತವನ್ನು. ನನ್ನಂತರಾಳವನು ಎಂತೋ ವರೆಯಲಿ ಸಖಿಯೇ, ನನ್ನಂತರಾಳವನು ಎಂತೋ ವರೆಯಲಿ ಸಖಿಯೇ. ಈ ಮುನಿಸು ಈ ಜಂಬ ನನ್ನದಲ್ಲ ಸಖಿ, ನನ್ನದಲ್ಲ ಸಖಿ, ನನ್ನದಲ್ಲ. ನನ್ನಂತರಾಳವನು ಎಂತೂ ವರೆಯಲಿ ಸಖಿಯೇ, ನನ್ನಂತರಾಳವನು ಎಂತೂ ವರೆಯಲಿ ಸಖಿಯೇ. ಈ ಮುನಿಸು ಈ ಜಂಬ ನನ್ನದಲ್ಲ ಸಖಿ, ನನ್ನದಲ್ಲ. ಯಾವ ಕೇಶವನೇ ನಗೆ ಜಂಬ ತಂದಿತ್ತನು, ಯಾವ ಕೇಶವನೇ ನಗೆ ಜಂಬ ತಂದಿತ್ತನು, ಅವನ ಹಿಂದೆ ಅದು ಹೋಯ್ತಲ್ಲ, ಅವನ ಹಿಂದೆ ಅದು ಹೋಯ್ತಲ್ಲ ಸಖಿ, ಹೋಯ್ತಲ್ಲ. ನನ್ನಂತರಾಳವನು ಎಂತೂ ವರೆಯಲಿ ಸಖಿಯೇ, ಈ ಮುನಿಸು ಈ ಜಂಬ ನನ್ನದಲ್ಲ ಸಖಿ, ನನ್ನದಲ್ಲ ಸಖಿ, ನನ್ನದಲ್ಲ. ಹೃದಯದ ನಿಜವಾದ ಭಾವನೆ ಏನು ಎಂಥದ್ದು ಅಂತ ಪರಮಾತ್ಮನಿಗಲ್ಲದೆ ಎದುರುಗಡೆಯಲ್ಲಿ ಇರತಕ್ಕಂಥ ಇನ್ನೊಬ್ಬ ಮಾನವನಿಗೆ ಗೊತ್ತಾಗೋದಕ್ಕೆ ಸಾಧ್ಯವೆ? ರಾಧೆ ಶ್ರೀಕೃಷ್ಣನಿಗಾಗಿ ಹಂಬಲಿಸ್ತಾ ಇತ್ತು ಅಂತ ಹೇಳಿದ್ರೆ, ಓ ಸಖಿ ನೀನ್ ತಂದುಕೊಡು ಅಂತ ಹೇಳಿದ್ರೆ, ಈ ಸಖಿ ಏನ್ ಹೇಳ್ತಾ ಇದ್ದಾಳೆ, ನೀನು ಕೋಪಿಸಿಕೊಂಡೆ ಅದಕ್ಕೋಸ್ಕರ ಅವನು ಬೇಸರಗೊಂಡು ಅದ ಕಡೆ ಹೊರಟೋಗ್ಬಿಟ್ಟಿದ್ದಾನೆ. ಶ್ರೀರಾಮಕೃಷ್ಣರು ಕ್ಯಾನ್ಸರ್ ಕಾಯಿಲೆಗೆ ಗುರಿಯಾಗಿ ದಕ್ಷಿಣೇಶ್ವರದಿಂದ ಶ್ಯಾಂಪುಕುರ ಶ್ಯಾಂಪುಕುರ ಅಂತ ಹೇಳ್ತಕ್ಕಂಥ ಜಾಗಕ್ಕೆ ಅವರು ಭಕ್ತಾದಿಗಳು ಕರೆದುಕೊಂಡು ಹೋದ ಸಂದರ್ಭದಲ್ಲಿ ಶಾರದಾದೇವಿಯವರು ಸುಮಾರು 28-29-30 ವರ್ಷದ ಯುವತಿ ಶಾರದಾ ದೇವಿಯವರು ದಕ್ಷಿಣೇಶ್ವರದಲ್ಲಿ ಒಬ್ಬರೇ ಇದ್ದಾರೆ. ಆನಂದದ ಸಂತೆ ಕರಗಿ ಹೋಗಿದೆ. ಪತಿ ದೂರವಾಗಿದ್ದಾರೆ, ಕಾಯಿಲೆಗೆ ಗುರಿಯಾಗಿದ್ದಾರೆ. ಅದರಿಂದಾಗಿ ಒಂದು ಸಂಕಟ, ಪತಿಯಿಂದ ದೂರವಾಗಿದ್ದಾನೆ ತಾನು ತಿಳಿತಕ್ಕಂತಹ ಸಂಕಟ. ಈ ಸಂಕಟಗಳ ನಡುವೆ ಗಾಯದ ಮೇಲೆ ಬರೆ ಎಳೆದಂತೆ ಗೋಲಾಪ್ಮ ಗೋಲಾಪ್ಮ ಅಂತೆಂಬವಳು ಒಬ್ಳು ಸಖಿ ಒಂದು ಮಾತು ಹೇಳಿದ್ಲು ಶಾರದಾ ದೇವಿಯವರಿಗೆ. ನೋಡಿ, ನಿಮ್ಮ ಮೇಲೆ ಶ್ರೀರಾಮಕೃಷ್ಣಗೆ ಕೋಪ ಬಂದಿದೆ, ನಿಮ್ಮ ಮೇಲೆ ಏನೋ ಬೇಸರವಾಗಿದೆ, ಅದಕ್ಕೆ ಕೋಪ ಬಂದಿದೆ, ಅದಕ್ಕೋಸ್ಕರ ನಿಮ್ಮನ್ನು ಬಿಟ್ಟು ಆ ಕಡೆ ಹೊರಟೋಗಿದ್ದಾರೆ. ಶ್ರೀ ಮಾತೆ ಶಾರದಾ ದೇವಿಯರಿಗೆ ಆದಂತಹ ಆಘಾತ ಅಂತಿಂಥದ್ದಲ್ಲ, ಲಜ್ಜಾಪಟಾವೃತಿ ಆದಂತಹ ಶ್ರೀ ಶಾರದಾ ದೇವಿಯವರು ಒಬ್ಬರೇ ಓಡಿದ್ರು ಶಾಂಪುಕುರಕ್ಕೆ. ಸುಮಾರು 2-3 ಮೈಲಿ ದೂರ ಇರತಕ್ಕಂತಹ ಕಲ್ಕತ್ತಾ ನಗರದಲ್ಲಿ ಮನೆಗೆ ಬೆಂಕಿ ಬಿದ್ದಿದ್ರೆ ಹೊರಗಡೆ ಓಡಬಹುದು, ಮನಕ್ಕೆ ಬೆಂಕಿ ಬಿದ್ದರೆ ಎಲ್ಲಿಗೆ ಓಡುದು? ಬೆಂಕಿಯಂತಹ ಈ ಮಾತನ್ನು ಆಡಿದಂತಹ ಸಂದರ್ಭದಲ್ಲಿ ತಮ್ಮ ಹೃದಯದ ಒಂದು ಭಾವನೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ನೀನು ಆಡಿದಂತಹ ಮಾತು ಎದೆಗೆ ಶೂಲದಂತೆ ತಿವಿದು ಓಡ್ತಾರೆ ಶಾರದಾ ದೇವಿಯವರು. ಬಿಕ್ಕಿ ಬಿಕ್ಕಿ ಹೇಳ್ತಾ ಪತಿದೇವರ ಹತ್ರ ಹೇಳ್ತಾರೆ. ಪತಿದೇವರು ಕೇಳ್ತಾರೆ, ಶ್ರೀರಾಮಕೃಷ್ಣ ಏನು ಏನು ಯಾತಕ್ಕೆ ಓಡ್ ಬಂದೆ? ಗೋಲಾಪ್ಮ ಹೇಳಿದ್ರು ಈ ತರಹ, ನಿಮಗೆ ನನ್ನ ಮೇಲೆ ಕೋಪ ಬಂದಿದೆಯಂತೆ, ನನ್ನ ಮೇಲೆ ಬೇಸರ ಆಗಿದೆಯಂತೆ. ಯಾರು ಹೇಳಿದ್ದು? ಗೋಲಾಪ್ಮ ಕರ್ಕೊಂಡ್ ಬಾ ಅವಳನ್ನ, ಕಳಿಸವಳು ನಿಲಿಗೆ, ನಾನು ಅವಳಿಗೆ ಹೇಳ್ತೀನಿ ಹಾಗಲ್ಲ ಹೀಗೆ ಅಂತ ಅಂದ್ಬಿಟ್ಟಿದ್ದೆ. ಆಮೇಲೆ ಗೋಲಾಪ್ಮ ಬೈದು ಕಳಿಸ್ತಾರೆ. ಗೋಲಾಪ್ಮ ಕೂಡ ಬಂದು ಶಾರದಾ ದೇವರು ಕ್ಷಮೆ ಕೇಳ್ತಾರೆ. ಅದೆಲ್ಲ ಆಮೇಲಿನ ಮಾತು, ನೋವಾಗುವುದಾಗಿ ಹೋಯ್ತು. ನೋವಾದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ಪಾಡಂಥದ್ದಾಗಿರುತ್ತದೆ. ರಾಧೆ ಕೃಷ್ಣನಿಗಾಗಿ ಹೃತ್ಪೂರ್ವಕವಾದಂತಹ ವ್ಯಾಕುಲತೆಯಿಂದ ಕರೀತಾ ಇತ್ತು ಅಂತ ಹೇಳಿದ್ರೆ ಅವನ ಸಾಮೀಪ್ಯ ಸಾನ್ನಿಧ್ಯ ಅಂತ ಹೇಳ್ತಕ್ಕಂಥದ್ದು ಸಿಗದೆ ಹೋಯ್ತಲ್ಲ ಅಂತ ಹೇಳ್ತಕ್ಕಂತಹ ದುಃಖದಿಂದ ವೆಲೆವೆಲ್ಲ ಒದ್ದಾಡ್ತಾ ಇದ್ರೆ ಸಖಿ ಅದಕ್ಕೆ ಕಾರಣ ಕೊಡ್ತಕ್ಕಂತಹ ರೀತಿ ನೋಡಿ, ನಿನಗೆ ಕೋಪ ಮಾಡಿಕೊಂಡೆ, ಅದಕ್ಕೋಸ್ಕರ ಅವನು ಬಿಟ್ಟು ಹೋದ. ಅದಕ್ಕೆ ಅವಳು ಹೇಳ್ತಾಳೆ ರಾಧೆ, ನನ್ನಂತರಾಳವನು ಎಂತೂ ಬರೆಯಲಿ ಸಖಿಯೇ, ಈ ಮುನಿಸು ಈ ಜಂಬ ನನ್ನದಲ್ಲ. ಯಾವ ಕೇಶವನು ನನಗೆ ಈ ಜಂಬ ತಂದಿತ್ತನೋ ಅವನ ಹಿಂದೆಯೇ ಅದು ಹೋಯಿತಲ್ಲ. ಕೃಷ್ಣನಿಗಾಗಿ ನಾನು ಸರ್ವ ಸಮರ್ಪಣೆ ಮಾಡಿಕೊಂಡಿದ್ದೇನೆ, ಆಗಿರುವಾಗ ಈ ಕೋಪವನ್ನು ನಾನು ಇಟ್ಕೊಂಡಿರ್ತೇನೆ. ಈ ಕೋಪವೇ ಆಗಲಿ ಜಂಬವೇ ಆಗಲಿ ನನಗೆ ಬಂದದಾದ್ರೂ ಇಲ್ಲಿಂದ, ಅವನಿಂದಲೇ ಬಂದದ್ದು, ನಮ್ಮ ಉಸಿರು ಬಂದದ್ದೇ ಅವನಿಂದ. ಆಗಿರುವಾಗ ಇನ್ನು ಈ ಉಸಿರಿನೊಂದಿಗೆ ಇನ್ನೇನೇನೆಲ್ಲ ಬಂದಿತ್ತು ಅದೆಲ್ಲ ಇನ್ಯಾರದ್ದು? ಅವನತ್ತೆ, ಅವನ ಮೇಲೆ ನೀನು ಆಕುಲತೆಯಿಂದ ಹಾಕಿ ಅವನೊಂದಿಗೆ ಇವೆಲ್ಲವೂ ಕೂಡ ಅವನೊಂದಿಗೆ ಹೊರಟೋಗಿದೆ. ಇನ್ನೇನಿದೆ ಸಖಿ ನನ್ನಲ್ಲಿ ಕೋಪ ಮಾಡ್ಕೊಳ್ಳೋದಕ್ಕೆ? ಕೋಪ ಮಾಡಿದ್ರೂ ಕೂಡ ಕೋಪ ಅಲ್ಲ ಅದು, ಪ್ರೀತಿಪಾತ್ರರಾದವರ ಕೋಪ ತಿಳಿತಕ್ಕಂಥದ್ದು. ಖಾರ ಇಲ್ದಿರತಕ್ಕಂತಹ, ಬಿಸಿ ಇಲ್ದಿರತಕ್ಕಂತಹ, ಶಾಖ ಇಲ್ದಿರತಕ್ಕಂಥ ಕೋಪ ಅದು. ಆ ಕೋಪಕ್ಕೆ ಅರ್ಥವೇ ಇಲ್ಲ. ಆ ಕೋಪ ತಿಳಿತಕ್ಕಂಥದ್ದು ಕೇವಲ ನಾಟಕ, ನೀರಿನ ಮೇಲೆ ಎಳೆದಂತಹ ಗೆರೆ ಅಷ್ಟೇನೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿಯಲ್ಲಿ ನಾವು ಪರಸ್ಪರರನ್ನು ಅರ್ಥ ಮಾಡ್ಕೊಳ್ಳೋದು ಸಾಧ್ಯವಾದ್ರೆ ಮಾತ್ರ ನಮ್ಮ ಜನ್ಮ, ನಮ್ಮ ಜೀವಿತ ಸಹ್ಯವಾಗ್ತದೆ. ಸಹ್ಯ ಹೇಳಿದ್ರೆ ಸಹ್ಯಾದ್ರಿಗೆ ಹೋಗ್ಬೇಕಾಗುತ್ತೆ. ಅಸಹ್ಯವಾಗಿ ಬಿಡ್ತದೆ, ಅಸಹನೀಯವಾಗಿ ಬಿಡ್ತದೆ ಜೀವನ ಅಂತ ಹೇಳ್ತಕ್ಕಂಥದ್ದು. ಆದ್ರೆ ಈ ಬಗೆಯ ವಿರಹದಲ್ಲಿ ಎಂತಹ ಒಂದು ಅದ್ಭುತವಾದಂತಹ ಕಾವು ಇದೆ. ಕಾವು ನರೇಂದ್ರ ಶ್ರೀರಾಮಕೃಷ್ಣ ಬಳಿಲಿ ಸಂಪರ್ಕವನ್ನು ಬೆಳೆಸಿ ಹಲವಾರು ಸಂಭಾಷಣೆಗಳು ಸಲ್ಲಾಪಗಳೆಲ್ಲ ನಡೀತಾ ಇರುವ ಸಂದರ್ಭದಲ್ಲಿ ಮಧ್ಯದಲ್ಲಿ ಈ ರಾಧೆಯ ಬಗ್ಗೆ ಬಂದಾಗ ಶ್ರೀರಾಮಕೃಷ್ಣರು ಈ ವ್ಯಾಕುಲತೆಯನ್ನು ತಿಳಿಸೋದಕ್ಕೋಸ್ಕರ ಯಾವಾಗಲೂ ಕೃಷ್ಣ ರಾಧೆಯರ ಒಂದು ಕಥೆಯನ್ನೇ ಹೇಳ್ತಕ್ಕಂಥದ್ದು ಜಾಸ್ತಿ. ಗೋಪಿಕಾಸ್ತ್ರೀಯರಿಗೂ ಶ್ರೀಕೃಷ್ಣನಿಗೂ ಇರತಕ್ಕಂತಹ ಪ್ರೇಮ ಸಂಬಂಧವನ್ನು ಹೇಳ್ತಕ್ಕಂತಹದ್ದೇ ಜಾಸ್ತಿ. ಅತ್ಯಂತ ಅದ್ಭುತವಾದಂತಹ ನಿಷ್ಕಲ್ಪಶವಾದಂತಹ ಪ್ರೇಮವನ್ನು ನಾವು ಅಲ್ಲಿ ಕಾಣಬಹುದು ಅಂತ ಹೇಳ್ತಕ್ಕಂತಹದ್ದನ್ನು ಶ್ರೀರಾಮಕೃಷ್ಣ ಮತ್ತೆ ಮತ್ತೆ ನಮ್ಮ ಗಮನವನ್ನು ಆ ಕಡೆಗೆ ಸೆಳೆಯುವುದರ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಈ ರಾಧೆಯ ಕಥೆಯನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದಾಗ ನರೇಂದ್ರ, ಅವನು ಬಹಳ ಬುದ್ಧಿವಂತ, ದೊಡ್ಡ ತರ್ಕ ನಿಪುಣ, ಆದ್ರಿಂದ ಹೇಳ್ದ ಆ ಕೃಷ್ಣನ ಕಥೆಯನ್ನು ತಿಳ್ತಕ್ಕಂಥದ್ದೇ ಅದು ಕಾಲ್ಪನಿಕ, ಅದು ಹೌದೋ ಅಲ್ವೋ ತಿಳ್ತಕ್ಕಂಥದ್ದು, ಅದರ ಸತ್ಯತೆಯ ಬಗ್ಗೆ ಇನ್ನು ಸಂಶಯ ಇದೆ ಆಗಿರುವಾಗ ಈ ಕಥೆಯಲ್ಲಿ ಅಂತದ್ದು. ಅಲ್ಲದೇನೇ ಇನ್ನೊಂದು ವಿಚಾರ, ಅದೇನು ಕಾಲ್ಪನಿಕವಾಗಲಿ ಎಂಥದ್ದೇ ಆಗಲಿ ಆ ಕಥೆ ಚೆನ್ನಾಗಿಲ್ಲ, ಅಶ್ಲೀಲವಾದ ಕಥೆ ಅದು. ಹೆಣ್ಣು ಗಂಡಿಗೆ ಸಂಬಂಧಪಟ್ಟಂತಹದ್ದು ಅಷ್ಟೇ ಇಲ್ಲ. ಈ ರೀತಿಯಲ್ಲಿ ಹೇಳಿದಾಗ ಶ್ರೀರಾಮಕೃಷ್ಣರು ನರೇಂದ್ರನೊಂದಿಗೆ ಹೆಚ್ಚಿಗೆ ವಾದ ಮಾಡಕ್ಕೆ ಹೋಗ್ತಿರ್ಲಿಲ್ಲ. ಒಂದೊಂದೇ ಮಾತಿನಲ್ಲಿ ಮುಗಿಸ್ತಾರೆ, ಇಲ್ಲದ್ರೆ ಸ್ಪರ್ಶದಲ್ಲಿ ಸರಿಪಡಿಸ್ಬಿಡ್ತಾರೆ. ಮುಟ್ಟಿದ್ರೆ ಸರಿ ಹೋಗ್ತಾನ. ಇಲ್ಲಿ ಒಂದು ಮಾತನ್ನ ಆಡ್ತಾರೆ ಅವ್ರಿ, ಎಂಥ ಒಂದು ತರ್ಕಬದ್ಧವಾದಂತಹ ಮಾತದು, ಯುಕ್ತಿಯುಕ್ತವಾದಂತಹ ಮಾತದು. ಹೇಳ್ತಾರೆ ಶ್ರೀರಾಮಕೃಷ್ಣಗೆ, ನೋಡಯ್ಯ ಶ್ರೀಕೃಷ್ಣನ ಇತಿಹಾಸ ಅಂತ ಹೇಳ್ತಕ್ಕಂಥದ್ದು ಸತ್ಯವೋ ಅಸತ್ಯವೋ ಆ ವಿಚಾರ ಆಗಿರಲಿ, ಅಶ್ಲೀಲ ಅಂತ ಹೇಳ್ತಕ್ಕಂತಹ ವಿಚಾರವನ್ನು ಬದಿ ಗೊತ್ತು, ಅದು ಕಾಲ್ಪನಿಕ ಕಥೆಯೇ ಆಗಿದ್ದು ಪಕ್ಷದಲ್ಲೂ ಕೂಡ. ಆ ರಾಧೆ ಕೃಷ್ಣನಿಗಾಗಿ ಪಟ್ಟಂತಹ ವ್ಯಾಕುಲತೆಯ ಕಾವನ್ನು ಸ್ವಲ್ಪ ಭಾವಿಸಿ ನೋಡು, ಅದು ನೀ ತೆಗೆದುಕೊ ಸಾಕು. ಶ್ರೀರಾಮಕೃಷ್ಣರ ಭಗೀರಥ ಯತ್ನ ಏನಪ್ಪ ಅಂತಂದ್ರೆ, ಸಾಮಾನ್ಯ ಜೀವಿಗಳಾದಂತಹ ನಮ್ಮ ಹೃದಯದ ಪ್ರೀತಿಯನ್ನ ಭಗವಂತನ ಕಡೆಗೆ ಹರಿಯಿಸಿ ಭಗವಂತನಲ್ಲಿ ಅನುರಕ್ತಗೊಳಿಸುವಂತೆ ಮಾಡಿ ತನ್ಮೂಲಕ ನಾವು ಪಾವನರಾಗತಕ್ಕಂತೆ ಮಾಡತಕ್ಕಂಥದ್ದು ಶ್ರೀರಾಮಕೃಷ್ಣರ ಪ್ರಯತ್ನ. ನಮ್ಮಲ್ಲಿರ್ತಕ್ಕಂತಹ ಕಪಟಾಚರಣೆ ಅಂತ ಹೇಳ್ತಕ್ಕಂಥದ್ದು, ಅಥವಾ ಆಷಾಢಭೂತಿತನ ಅಂತ ಹೇಳ್ತಕ್ಕಂಥದ್ದು, ಅಶ್ರದ್ಧೆ ಅಂತ ಹೇಳ್ತಕ್ಕಂಥದ್ದು ಸಂಪೂರ್ಣ ಹೋಗಿ ಅತ್ಯಂತ ಪ್ರಾಮಾಣಿಕ ಶ್ರದ್ಧೆ ಪ್ರೀತಿ ವಿಶ್ವಾಸ ಅಂತ ಹೇಳ್ತಕ್ಕಂಥದ್ದು ಬೆಳೆದು ಅದು ಭಗವಂತನ ಕಡೆಗೆ ಹರಿದು ಅಲ್ಲಿ ಕೃತಾರ್ಥತೆಯನ್ನು ಅದು ಕಾಣಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿ ಶ್ರೀರಾಮಕೃಷ್ಣದು. ಆದ್ರಿಂದ ಅದಕ್ಕೆ ಸರಿಯಾದ ಉತ್ತರ ಕೊಟ್ಟು, ಅದು ಕಾಲಪ್ರೇಕವೇ ಇರಲಿ ಇನ್ನೇನೇ ಆಗಿರಲಿ, ಆ ಕಥೆಯಲ್ಲಿ ಬರತಕ್ಕಂತಹ ಒಂದು ಕಾವು, ವ್ಯಾಕುಲತೆಯ ಕಾವು, ಪ್ರೀತಿ ವಿಶ್ವಾಸದ ಕಾವು, ಅದನ್ನ ನೀನು ಸ್ವೀಕರಿಸೋದ್ರಲ್ಲಿ ಏನೂ ತೊಂದರೆ ಇಲ್ಲ, ನಿನಗೆ ಲಾಭ ಇದೆ ಅದರಿಂದ ಅಂತ ಅತಕ್ಕಂತ ಮಾತನ್ನು ಹೇಳ್ತಾರೆ ಶ್ರೀರಾಮಕೃಷ್ಣ. ಹೀಗೆ ಅಂತೂ ಅತ್ಯಂತ ಅದ್ಭುತವಾದಂತಹ ಈ ಭಾಗವನ್ನ ಆ ಕೀರ್ತನಕಾರ ಮಾಡ್ತಾನೆ. ಕೀರ್ತನೆ ಮುಗಿಯುತ್ತದೆ, ಬಳಿಕ ಪರಮಹಂಸರು ಭಕ್ತರೊಡನೆ ಮಾತುಕತೆ ಆಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಗೋಪಿಯರು ಶ್ರೀಕೃಷ್ಣನೊಡನೆ ಐಕ್ಯವಾಗುವುದಕ್ಕೆ ಕಾತ್ಯಾಯನಿಯ ಪೂಜೆ ಮಾಡಿದರು. ಎಲ್ಲರೂ ಮಹಾಮಾಯ ಆದ್ಯಾಶಕ್ತಿಗೆ ಅಧೀನರು, ಅವತಾರಾದಿಗಳು ಕೂಡ ಮಾಯೆಯನ್ನು ಆಶ್ರಯಿಸಿ ತಮ್ಮ ಲೀಲೆಯನ್ನು ನಡೆಸ್ತಾರೆ. ಅದಕ್ಕಾಗಿಯೇ ಅವರು ಆದ್ಯಾಶಕ್ತಿಯನ್ನು ಪೂಜಿಸುವುದು ನೋಡಿಲ್ಲವೇ, ರಾಮ ಸೀತೆಗಾಗಿ ಎಷ್ಟೊಂದು ಹೊತ್ತ ಪಂಚಭೂತಗಳ ಕೈಗೆ ಸಿಕ್ಕಿ ಬ್ರಹ್ಮನೂ ಅಳತಾನೆ ಎಂಬ ಮಾತಿದೆ. ಈ ಶರೀರವನ್ನು ತೆಗೆದುಕೊಂಡು ಬಂದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಮಾಯಾ ಬಲೆಯೊಳಗೆ ಸಿಕ್ಕಿಕೊಳ್ತಕ್ಕಂಥವರು ಅಂತಕ್ಕಂಥ ಒಂದು ಮಾತು ಒಂದು ಕಡೆ ಆದ್ರೆ, ಆ ಮಾಯಾಪಾಶದೊಳಗೆ ಅಂದ್ರೆ ಅವನೇ ಇಷ್ಟಪಟ್ಟು ಆ ಶರೀರದೊಳಗೆ ಬಂದದ್ದು. ಇದು ಬಹಳ ಮುಖ್ಯವಾದಂತ ಅಂಶ. ಜೀವರಿಗೂ ಪರಮಾತ್ಮನಿಗೂ ಇರತಕ್ಕಂತಹ ಪ್ರಧಾನವಾದ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಪರಮಾತ್ಮ ಮಾಯೆಯನ್ನು ತನ್ನ ಮೇಲೆ ಹೇರಿಕೊಂಡು ಬರ್ತಕ್ಕಂಥವನು, ನಾವು ಮಾಯೆಗೆ ಒಳಗಾಗಿ ಬರ್ತಕ್ಕಂಥವರು. ನಾವು ಮಾಯೆಯಿಂದ ಬಿಡಿಸಿಕೊಳ್ತಕ್ಕಂತಹ ಪ್ರಯತ್ನ ಮಾಡಬೇಕು, ಅವನು ಮಾಯೆಯನ್ನ ತನ್ನಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಜಾರಿ ಜಾರಿ ಹೋಗ್ತಾ ಇರುತ್ತದೆ. ಇಲ್ಲಿ ಶ್ರೀರಾಮಕೃಷ್ಣ ಯಾವ ಮಾತನ್ನು ಹೇಳ್ತಾ ಇದ್ದಾರೆ, ಗೋಪಿಕಾ ಸ್ತ್ರೀಯರು ಶ್ರೀಕೃಷ್ಣನನ್ನು ಪ್ರೇಮಿಸಿದ್ದಾರೆ, ಅವನನ್ನು ಪಡೆಯಬೇಕು ಅಂತ ಹೇಳಿ ಇಷ್ಟಪಟ್ಟಿದ್ದಾರೆ. ಅವನನ್ನು ಪಡೆಯಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು, ಯಶೋಧೆಯ ಬಳಿಗೆ ಹೋದ್ರೆ ಸಾಕು, ಅಲ್ಲಿ ಆ ಮನೆಯಲ್ಲಿ ಸಿಗ್ತಾನೆ, ಇಲ್ಲದ್ರೆ ಗೊಲ್ಲರ ಜೊತೆಲಿ ಇರ್ತಾನೆ, ಅಲ್ಲಿ ಎಲ್ಲಾದರೂ ಆ ಗೋಗಳ ಜೊತೆ ಆಟವಾಡ್ತಾ ಇರ್ತಾನೆ. ಅವನನ್ನು ಪಡೆಯೋದಕ್ಕೆ ಕಾತ್ಯಾಯನೀಯ ಪೂಜೆ ಮಾಡಿದ್ರಂತೆ, ಕಾತ್ಯಾಯನೀಯ ಪೂಜೆ, ದುರ್ಗಾ ಪೂಜೆ ಮಾಡಿದ್ರಂತೆ. ಇದರ ಅರ್ಥ ಏನು? ಇಲ್ಲಿದೆ ಒಳ ಅರ್ಥ. ರಾಮನೇ ಆಗಬಹುದು, ಕೃಷ್ಣನೇ ಆಗಬಹುದು, ರಾಮಕೃಷ್ಣನೇ ಆಗಬಹುದು, ಅವ್ರನ್ನ ಈ ಶಾರೀರಿಕವಾಗಿ ನೋಡ್ತಕ್ಕಂತಹದ್ದೇ ಬೇರೆ, ಅವರ ಆಧ್ಯಾತ್ಮಿಕ ರೂಪವನ್ನು ನೋಡ್ತಕ್ಕಂತಹದ್ದೇ ಬೇರೆ. ಆ ರೀತಿಯಲ್ಲಿ ಪಡೆಯಬೇಕು ಅವನನ್ನ ಅಂತ ಅರ್ಥ. ಶ್ರೀಕೃಷ್ಣನ ನಿಜಸ್ವರೂಪ ಏನು, ಆ ರೂಪದಿಂದ ಅವನನ್ನು ಪಡೆಯಬೇಕು ಅಂತ, ಪರಮಾತ್ಮನಾಗಿ ಅವನು ನಮ್ಮ ಕಣ್ಣಿಗೆ ಕಾಣಬೇಕು, ಆ ರೀತಿಯಲ್ಲಿ ಅವನನ್ನು ಪಡೆಯಬೇಕು ಅಂತ. ಆ ರೀತಿಯಲ್ಲಿ ಪಡೆಯೋದಕ್ಕೆ ಮಧ್ಯ ಅಜ್ಞಾನದ ಪರೆ ಇರುತ್ತದೆ, ಅಹಂಕಾರದ ಪರೆ ಇರುತ್ತದೆ. ಇದನ್ನೆಲ್ಲ ಹೋಗಲಾಡಿಸಿ ಅವನಿಗೂ ನಮಗೂ ಒಂದು ಬಗೆಯ ಅತ್ಯಂತ ನಿಕಟ ಸಂಪರ್ಕ, ಸಾಮೀಪ್ಯ, ಸಾನ್ನಿಧ್ಯ ಉಂಟಾಗಬೇಕಾದ್ರೆ ಅಲ್ಲಿ ಜಗನ್ಮಾತೆಯೇ ನಮಗೆ ಅನುಗ್ರಹ ಮಾಡಬೇಕಾಗ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಇಲ್ಲಿ ಶ್ರೀರಾಮಕೃಷ್ಣ ಸೂಚಿಸ್ತಾ ಇದ್ದಾರೆ. ಆದ್ಯಾಶಕ್ತಿ ಅವಳು ಮಾಯಾಸ್ವರೂಪಿಣಿಯಾಗಿ ನಮ್ಮ ಮುಂದೆ ನಿಂತಿರ್ತಾರೆ. ಶ್ರೀರಾಮಕೃಷ್ಣ ಇದನ್ನು ತಿಳಿಸಿಕೊಡೋದಕ್ಕೋಸ್ಕರ ಒಂದು ಉದಾಹರಣೆ ಕೊಡ್ತಾರೆ. ಶ್ರೀರಾಮ ಸೀತಾ ಸಮೇತನಾಗಿ ಲಕ್ಷ್ಮಣನೊಂದಿಗೆ ಕಾಡಿಗೆ ಹೊರಟಾಗ ರಾಮ ಮುಂದಿನಿಂದ ಹೋಗ್ತಾನಂತೆ, ಹಿಂದಿನಿಂದ ಸೀತೆ ಹೋಗ್ತಾಳಂತೆ, ಸೀತೆ ಹಿಂದಿನಿಂದ ಲಕ್ಷ್ಮಣ ಹೋಗ್ತಾನಂತೆ. ಲಕ್ಷ್ಮಣನಿಗೆ ತನ್ನ ಪ್ರಿಯ ಭ್ರಾತೃವನ್ನು ನೋಡೋದಕ್ಕೆ ಬಹಳ ಸಂತೋಷ, ವ್ಯಾಕುಲತೆ ಕೂಡ. ಆಗಾಗ ಅವನ ರೂಪವನ್ನು ನೋಡಬೇಕು ಅಂತ ಆಸೆ. ಆದರೆ ಮಧ್ಯೆ ಸೀತೆ ನಿಂತಿದ್ದಾಳೆ. ಸೀತೆ ಏನಾದರೂ ಕೃಪೆ ಮಾಡಿ ಸ್ವಲ್ಪ ಪಕ್ಕಕ್ಕೆ ಸರಿದರೆ ಮಾತ್ರ ತನ್ನ ಪ್ರೇಮಸ್ವರೂಪನಾದಂತಹ ಪರಮಾತ್ಮನನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಕ್ಕಂತಹ ಮಾತನ್ನು ಹೇಳ್ತಾರೆ ಅವರು. ಅಂದ್ರೆ ಅವಳು ಕೆಟ್ಟವಳು ಅಂತ ಅರ್ಥ ಅಲ್ಲ, ಮಾಯೆ ಕೆಟ್ಟವಳು ಅಂತ ಅರ್ಥ ಅಲ್ಲ. ಯಾತಕ್ಕೆ ಕೆಟ್ಟವಳು ಅಂತಲ್ಲ, ಯಾಕಂದ್ರೆ ಇಷ್ಟೊಂದು ಭೋಗ ಭಾಗ್ಯವನ್ನೆಲ್ಲ ಕೊಟ್ಟಿರುವಾಗ ಅವಳನ್ನು ಕೆಟ್ಟವಳು ಅಂತ ಯಾಕೆ ಹೇಳಬೇಕು? ನಾಲ್ಗೆಗೆ ಸಿಹಿ, ಮೂಗಿಗೆ ಸುವಾಸನೆ, ಕಣ್ಣಿಗೆ ಬಣ್ಣ, ಕಿವಿಗೆ ಸುಶ್ರಾವ್ಯವಾದಂತಹ ಸಂಗೀತ, ಮೈಗೆ ಮೆತ್ತ ಮೆತ್ತಗಿಂದ ಏನೇನೋ ಇಂತಿಂತಹದನ್ನೆಲ್ಲ ಅವಳು ಒದಗಿಸಿಕೊಟ್ಟಿರುವ ಸಂದರ್ಭದಲ್ಲಿ ಅವಳನ್ನು ಕೆಟ್ಟವಳು ಅಂತ ಯಾಕೆ ಹೇಳಬೇಕು? ಆದರೆ ದೇವರನ್ನ ನೋಡಬೇಕಾದ್ರೆ, ಜ್ಯೋತಿರ್ಮಯನಾದ ಪರಮಾತ್ಮನ ದರ್ಶನ ಮಾಡಿ ಕೃತಾರ್ಥನಾಗಬೇಕು ಅಂತ ಹೇಳಿದ್ರೆ, ಆನಂದವನ್ನು ಪಡಿಬೇಕು ಅಂತ ಹೇಳಿದ್ರೆ ಇದು ಅಡ್ಡ ಬಂದ್ಬಿಡುತ್ತೆ. ಆಗ ಆ ಭುವನ ಮೋಹಿನಿ ಮಾಯೆಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕಾಗುತ್ತೆ. ಜಗನ್ಮಾತೆ ಅವಳು, ಸಕಲ ಮಾಯೆಗೂ ಅಧಿಷ್ಠಾತೃ ದೇವತೆ ಆದ್ಯ ಶಕ್ತಿ, ಅವಳನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕಾಗತ್ತೆ. ಅದಕ್ಕೆ ಗೋಪಿಯೂ ಆ ಸ್ತ್ರೀಯರು ಶ್ರೀಕೃಷ್ಣನೊಡನೆ ಐಕ್ಯವಾಗಲು ಐಕ್ಯವಾಗಲು ಐಕ್ಯವಾಗಲು ಐಕ್ಯವಾಗಲು, ಈ ಶಬ್ದ, ಇದು ಶಬ್ದ. ನಾನು ಅವನು ಬೇರೆ ಅಂತ ಹೇಳಿದಾಗಲೇ ಭಯ. ಎಲ್ಲೆಲ್ಲಿ ಎರಡಿದೆಯೋ ಅಲ್ಲಿ ಭಯ. ನಾನು ಅವನು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವನು ದೂರವಾಗುವುದು, ನಾನು ದೂರವಾಗುವುದು, ಆಮೇಲೆ ದುಃಖ ಗುರಿಯಾಗುವುದು ಅಂತ ಒಂದಿರುತ್ತೆ. ಇಬ್ರು ಬೇರೆ ಬೇರೆಯವರು ಸೇರಿಕೊಂಡಾಗ ಆ ಸೇರಿಕೆ ಅಂತ ಹೇಳ್ತಕ್ಕಂಥದ್ದು ಬಿಡುವುದು ಅಂತ ಹೇಳ್ತಕ್ಕಂಥ ಒಂದು ಕಾಲ ಕೂಡ ಬಂದ್ಬಿಡುತ್ತೆ. ಅದಕ್ಕೆ ಐಕ್ಯ ತಾದಾತ್ಮ್ಯ ಹೊಂದಿಬಿಡ್ತು ಅಂತ ಹೇಳಿದ್ರೆ ಮತ್ತೆ ಬೇರಾಗ್ತಕ್ಕಂಥ ಸಂದರ್ಭವೇ ಬರುವುದಿಲ್ಲ. ಅದಕ್ಕೋಸ್ಕರ ಆ ಬಗೆಯ ಒಂದು ದಿವ್ಯವಾದ ಐಕ್ಯವನ್ನ ಅಪೇಕ್ಷಿಸಿ ಅವರು ಈ ಪ್ರಾರ್ಥನೆಯನ್ನು ಮಾಡ್ತಾರೆ, ಕಾತ್ಯಾಯಿನಿ ಪೂಜೆ ಮಾಡ್ತಾರೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಈ ಮಾಯೆ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಬಲಿಷ್ಠವಾದ್ದು, ಅದು ಬ್ರಹ್ಮ ವಿಷ್ಣು ಮಹೇಶ್ವರನು ಕೂಡ ಹಿಡಿದಿಟ್ಟಿರ್ತದೆ ತನ್ನ ಮುಷ್ಟಿಯಲ್ಲಿ ಅಂತ ಹೇಳ್ತಕ್ಕಂಥದ್ದಕ್ಕೆ ಒಂದು ಉದಾಹರಣೆ ಕೊಡ್ತಾ ಮುಂದುವರಿಸ್ತಾ ಹೇಳ್ತಾರೆ ಶ್ರೀರಾಮಕೃಷ್ಣ. ವಿಷ್ಣು ಹಿರಣ್ಯಾಕ್ಷನನ್ನು ಕೊಲ್ಲದಕ್ಕಾಗಿ ವರಾಹ ಅವತಾರವನ್ನು ತಾಳಿದ. ಶ್ರೀರಾಮಕೃಷ್ಣ ಹೇಳ್ತಾರೆ ಈ ಕಥೆಯನ್ನ. ಆತನನ್ನು ಕೊಂದು, ಹಿರಣ್ಯಾಕ್ಷನನ್ನು ಕೊಂದ ನಂತರ ಈ ವರಾಹ ತನ್ನ ಮಕ್ಕಳು ಮರಿಗಳೊಡನೆ ಸುಖವಾಗಿ ಇದ್ದುಬಿಟ್ಟಿತು. ಅದು ತನ್ನ ನಿಜ ಸ್ವರೂಪ ಏನು ಅಂತ ಅನ್ನೋದನ್ನು ಸಂಪೂರ್ಣ ಮರೆತು ತನ್ನ ಮಕ್ಕಳು ಮರಿಗಳಿಗೆ ಹಾಲು ಕೊಡುತ್ತಾ ಆನಂದದಿಂದ ಜೀವನ ನಡೆಸಿಕೊಂಡು ಹೋಗೋದಕ್ಕೆ ಶುರು ಮಾಡಿತು. ದೇವತೆಗಳು ವಿಷ್ಣುವನ್ನ, ಆ ಅಂದಿ ರೂಪದಲ್ಲಿರತಕ್ಕಂಥ ವಿಷ್ಣುವನ್ನ, ಅವನ ಈ ಅಸಹ್ಯಕರವಾದ ಮೃಗದ ಜೀವನ ಬಿಟ್ಟು ದೇವಲೋಕಕ್ಕೆ ಹಿಂದಿರುಗಿ ಬರಬೇಕು ಅಂತ ಎಷ್ಟು ಒತ್ತಾಯ ಪಡಿಸಿದರೂ ಕೂಡ ಆತ ಕಿವಿಗೊಡದೆ ಹೋದ. ದೇವತೆಗಳೆಲ್ಲ ಒಂದು ಸಭೆ ಸೇರಿ ಒಂದು ನಿರ್ಧಾರಕ್ಕೆ ಬಂದು ಶಿವನನ್ನ ವರಾಹದ ಹತ್ತಿರಕ್ಕೆ ಕಳುಹಿಸಿದರು. ಶಿವ ಹಂದಿಯನ್ನ ಕೇಳಿದ, ಏನಯ್ಯ ನಿನ್ನ ನಿಜ ಸ್ವರೂಪವನ್ನು ಯಾಕೆ ಮರೆತು ಬಿಟ್ಟಿದೆಯೇ? ಆ ಹಂದಿ ಹೇಳಿತು, ಯಾಕೆ ನಾನು ಇಲ್ಲೇ ಬಹಳ ಆನಂದದಿಂದ ಇದ್ದೇನಲ್ಲ. ಆಗ ಶಿವ ಇನ್ನು ಮಾತನಾಡಿ ಪ್ರಯೋಜನವಿಲ್ಲ ಅಂತ ತನ್ನ ತ್ರಿಶೂಲದಿಂದ ಆ ಹಂದಿಯ ಶರೀರವನ್ನು ಚೂರು ಚೂರು ಮಾಡಿದ. ಅನಂತರವೇ ವಿಷ್ಣು ಹೆ ಅಂತ ತನ್ನ ಸುಧಾಮಕ್ಕೆ ಹಿಂದಿರುಗಿದ. ಶ್ರೀರಾಮಕೃಷ್ಣಗೆ ಈ ಕಥೆ ಎಲ್ಲಿ ಸಿಕ್ತು? ಸ್ವಯಂ ವಿಷ್ಣುವಿನ ಅವತಾರ ಶ್ರೀರಾಮಕೃಷ್ಣ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಓದ್ತಾ ಇರ್ತೀವಿ. ಯಾರು ರಾಮನೋ ಯಾರು ಕೃಷ್ಣನೋ ಅವನೇ ರಾಮಕೃಷ್ಣನಾಗಿ ಬಂದದ್ದು. ಗಯಾ ಗದಾಧರನಾದಂತಹ ವಿಷ್ಣುವೇ, ಗಯಾ ವಿಷ್ಣುವೇ ಶ್ರೀರಾಮಕೃಷ್ಣನಾಗಿ ಅವತಾರ ತಾಳಿದ್ದು ಅಂತ ಹೇಳ್ತಕ್ಕಂಥ ಮಾತನ್ನು ಅವರ ಜೀವನದಲ್ಲಿ ನಾವು ತಿಳಿಯೋದ್ರಿಂದ ಆ ಹಂದಿಯಾಗಿ ಹೋದ ದಿನ ಯಾರು ಮತ್ತೆ ಅವರೇ ಮಾಡಿದ ಕೆಲಸ ಅದೆಲ್ಲ. ಆದ್ರಿಂದ ಶಿವ ಬಂದು ತ್ರಿಶೂಲದಿಂದ ತಿವಿದಂತ ಅವರಿಗೆಲ್ಲ ಚೆನ್ನಾಗಿ ನೆನಪಿದೆ. ಭಾಗವತ ಪಂಡಿತರು ಬರೆಯೋದಕ್ಕೆ ಬರೆಯೋತ್ತಿಗೆ ಅದನ್ನು ಮರ್ತಿರ್ಬೇಕಷ್ಟೇ, ಇವರು ಮರ್ತಿಲ್ಲ. ಈ ಸತ್ಯ ಅವತಾರ ತಾಳಿದಾಗ ಅದನ್ನು ಹೇಳಿಬಿಟ್ರು. ಅಂತೂ ಈ ರೀತಿಯಲ್ಲಿ ಶರೀರಧಾರಿಯಾಗಿ ಈ ಪ್ರಪಂಚಕ್ಕೆ ಬಂತು ಅಂತ ಹೇಳಿದ್ರೆ ಎಲ್ಲಾ ಬಗೆಯ ಮಾಯಾ ಸಂಭ್ರಮಗಳು ಕೂಡ ಅವ್ರನ್ನ ಅಂಟಿಕೊಂಡು ಬಿಡುತ್ತವೆ. ಈಗ ಪರಮಹಂಸರು ಅದರಸೇನನ ಮನೆಯಿಂದ ಹೊರಟರು, ರಾಮಚಂದ್ರ ದತ್ತನ ಮನೆಗೆ ಬಂದಿದ್ದಾರೆ. ಈ ರಾಮಚಂದ್ರ ದತ್ತ ಪರಮಹಂಸರ ಪ್ರಮುಖ ಗೃಹಸ್ಥ ಶಿಷ್ಯರಲ್ಲಿ ಒಬ್ಬ. ಕಲ್ಕತ್ತಾದಲ್ಲಿ ಈತನಿಗೆ ಮನೆ ಇದೆ, ಪರಮಹಂಸರು ಅವತಾರ ಪುರುಷರು ಅಂತ ಘೋಷಿಸಿದವರಲ್ಲಿ ಈತನೇ ಮೊದಲನೆಯವನು. ಪರಮಹಂಸರು ಅನೇಕ ಸಲ ಈತನ ಮನೆಗೆ ಬಂದಿದ್ದಾರೆ, ಈತನ ಶ್ರದ್ಧಾಭಕ್ತಿಯನ್ನು ಅನೇಕ ಸಲ ಹೊಗಳಿದ್ದಾರೆ. ಈತ ಅಂಥ ಉದಾರಿ ಪರಮಹಂಸರ ಕೆಲವು ಮಂದಿ ಶಿಷ್ಯರಿಗೆ ಈತನ ಮನೆಯೇ ತಮ್ಮ ಮನೆಯಾಗಿ ಬಿಟ್ಟಿತ್ತು. ಶ್ರೀರಾಮಕೃಷ್ಣರು ಆಗಮಿಸಿದ್ದಕ್ಕಾಗಿ ರಾಮಚಂದ್ರ ದತ್ತ ಇಂದು ಒಂದು ವಿಶೇಷ ಉತ್ಸವವನ್ನು ಏರ್ಪಡಿಸಿದ್ದಾನೆ. ಚಿಕ್ಕದಾದ ಹೊರ ಅಂಗಳವನ್ನು ಚೆನ್ನಾಗಿ ಅಲಂಕರಿಸಿದ್ದಾನೆ. ಒಬ್ಬ ಭಾಗವತ ಪಂಡಿತ ಒಂದು ಎತ್ತರದ ಪೀಠದ ಮೇಲೆ ಕುಳಿತು ಭಾಗವತ ಪ್ರವಚನ ಮಾಡ್ತಾ ಇದ್ದಾನೆ. ಪರಮಹಂಸರು ತನ್ನ ಮನೆಗೆ ಬಂದೊಡನೆ ರಾಮಚಂದ್ರ ದತ್ತ ಅವರನ್ನು ಶ್ರದ್ಧಾಭಕ್ತಿಗಳಿಂದ ಎದುರುಗೊಂಡ. ಬಳಿಕ ಅವರನ್ನು ಕರೆದುಕೊಂಡು ಹೋಗಿ ಭಾಗವತ ಪಂಡಿತನ ಹತ್ತಿರ ಕೂರಿಸಿದ. ರಾಮನಿಗೆ, ರಾಮಚಂದ್ರ ದತ್ತನಿಗೆ ಬಹಳ ಸಂತೋಷವಾಗಿ ಬಿಟ್ಟಿದೆ. ಈಗ ಭಾಗವತ ಪಂಡಿತ ಹರಿಶ್ಚಂದ್ರನ ಕಥೆಯನ್ನು ಪಠಿಸ್ತಾ ಇದ್ದಾನೆ. ವಿಶ್ವಾಮಿತ್ರ ಹರಿಶ್ಚಂದ್ರನಿಗೆ ಹೇಳಿದ, ಮಹಾರಾಜ, ನೀನು ಇಡೀ ಪೃಥ್ವಿಯನ್ನು ನನಗೆ ದಾನ ಮಾಡಿಬಿಟ್ಟಿದ್ದೀಯೇ, ಆದ್ದರಿಂದ ನಿನಗೆ ಇಲ್ಲಿ ಎಲ್ಲೂ ಸ್ಥಾನವಿಲ್ಲ. ಆದರೆ ಕಾಶಿಯು ಮಹಾದೇವನಿಗೆ ಸೇರಿದ ಸ್ಥಳವಾದ್ದರಿಂದ ಬೇಕಾದರೆ ನೀನು ಅಲ್ಲಿಗೆ ಹೋಗಿ ಇರಬಹುದು. ಬಾ ನನ್ನೊಡನೆ, ನಿನ್ನನ್ನು, ನಿನ್ನ ಸಹಧರ್ಮಿಣಿ ಚಂದ್ರಮತಿಯನ್ನು, ನಿನ್ನ ಪುತ್ರ ರೋಹಿತಾಶ್ವನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿಬಿಡುತ್ತೇನೆ. ಅಲ್ಲಿ ನೀನು ನನಗೆ ಕೊಡಬೇಕಾಗಿರುವ ದಕ್ಷಿಣೆಯನ್ನು ಸಂಪಾದಿಸಿಕೊಡುವಿಯಂತೆ ಎಂದು. ಬಳಿಕ ರಾಜಕುಟುಂಬದವರು ವಿಶ್ವಾಮಿತ್ರನೊಡನೆ ಮುಂದುವರಿದು ಕಾಶಿಯನ್ನು ತಲುಪಿ ವಿಶ್ವನಾಥನ ದರ್ಶನವನ್ನು ಪಡೆದರು. ವಿಶ್ವನಾಥ ಎಂಬ ಪದ ಕಿವಿಗೆ ಬಿದ್ದೊಡನೆಯೇ ಪರಮಹಂಸರು ಭಾವಾವಿಷ್ಟರಾಗಿಬಿಟ್ಟರು. ಅಸ್ಪಷ್ಟ ಸ್ವರದಿಂದ ಶಿವ ಶಿವ ಶಿವ ಎಂದು ಉಚ್ಚರಿಸುತ್ತಿದ್ದಾರೆ. ಭಾಗವತ ಪಂಡಿತ ಕತೆ ಮುಂದುವರಿಸುತ್ತಿದ್ದಾನೆ. ಹರಿಶ್ಚಂದ್ರನಿಗೆ ದಕ್ಷಿಣೆಯ ಹಣ ಸಂಪಾದಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಆತ ಒಬ್ಬ ಬ್ರಾಹ್ಮಣನಿಗೆ ತನ್ನ ಧರ್ಮಪತ್ನಿಯನ್ನು ಮಾರಬೇಕಾಯಿತು. ಚಂದ್ರಮತಿಯ ಜೊತೆಯಲ್ಲೇ ರೋಹಿತಾಶ್ವ ಹೋಗಬೇಕಾಯಿತು. ಆ ಹಣವೂ ಸಾಲದೆ ಹೋದುದರಿಂದ ಹರಿಶ್ಚಂದ್ರ ತನ್ನನ್ನೂ ಒಬ್ಬ ಚಂಡಾಲನಿಗೆ ಮಾರಿಕೊಂಡ. ಆ ಚಂಡಾಲನಿಗೊಂದು ರುದ್ರಭೂಮಿ ಎಂದರೆ ಸ್ಮಶಾನ ಇತ್ತು. ಆತ ಹರಿಶ್ಚಂದ್ರನನ್ನು ಅದರ ಮೇಲ್ವಿಚಾರಕನನ್ನಾಗಿ ನೇಮಿಸಿದ. ಒಂದು ದಿನ ರೋಹಿತಾಶ್ವ ತನ್ನ ಯಜಮಾನನಿಗಾಗಿ ಹೂ ಕೊಯ್ಯುತ್ತಿದ್ದಾಗ ಒಂದು ಕಾಳ ಸರ್ಪ ಆತನನ್ನು ಕಡಿದು ಬಿಟ್ಟಿತು. ಅಂದಿನ ರಾತ್ರಿಯೇ ಆತ ಸತ್ತು ಹೋದ. ಈ ಹುಡುಗನ ಶವ ಸಂಸ್ಕಾರ ಮಾಡಲು ಆ ಕಠೋರ ಹೃದಯಿಯಾದ ಬ್ರಾಹ್ಮಣ ಚಂದ್ರಮತಿಗೆ ಸ್ವಲ್ಪವೂ ಸಹಾಯ ನೀಡಲೇ ಇಲ್ಲ. ಅಂದಿನ ರಾತ್ರಿ ಅಮಾವಾಸ್ಯೆಯ ಗಾಢಾಂಧಕಾರದಿಂದ ಕೂಡಿತ್ತು. ಸಾಲದುದಕ್ಕೆ ಬಿರುಗಾಳಿ ಮಳೆ ಬೇರೆ, ಮಿಂಚು ಫಳೀರ್ ಫಳೀರ್ ಎಂದು ಕಾರ್ಮುಗಿಲನ್ನು ಸೀಡುತ್ತಿತ್ತು. ಚಂದ್ರಮತಿ ಏಕಾಕಿಯಾಗಿಯೇ ತನ್ನ ಸತ್ತ ಮಗನ ಶರೀರವನ್ನು ಹೆಗಲ ಮೇಲೆ ಹಾಕಿಕೊಂಡು ಸ್ಮಶಾನಕ್ಕೆ ಹೊರಟಳು. ಭಯಾಕುಲಳಾಗಿ ಶೋಕಾಕುಲಳಾಗಿದ್ದಾಳೆ. ಚಂಡಾಲ ಆಕೆಯಿಂದ ನೆಲದ ಸುಂಕ ಕೇಳುತ್ತಾನೆ. ತನ್ನ ಪತಿಯೇ ಆ ವೇಷದಲ್ಲಿದ್ದಾನೆ ಎಂಬುದು ಆಕೆಗೆ ಗೊತ್ತಾಗಲಿಲ್ಲ. ಆಕೆಯ ಹತ್ತಿರ ಒಂದು ಕಾಸೂ ಇರಲಿಲ್ಲ. ತನ್ನ ದುಃಖ ಪರಂಪರೆಗಳನ್ನೆಲ್ಲ ನೆನೆಸಿಕೊಂಡು ಸುಮ್ಮನೆ ಗೊಳೋ ಎಂದು ಅಳಲಾರಂಭಿಸಿದಳು. ಅಂದಿನ ಗಾಢಾಂಧಕಾರವನ್ನು ಬೆಳಕು ಮಾಡುತ್ತಿದ್ದುದು ಕೇವಲ ಆ ಸುಡುಗಾಡಿನಲ್ಲಿ ಉರಿಯುತ್ತಿದ್ದ ಹೆಣಗಳ ಜ್ವಾಲೆಯೇ. ಆಕೆಯ ತಲೆಯ ಮೇಲೆ ಗೊಡುಗು ಸುಮ್ಮನೆ ಆರ್ಭಟಿಸುತ್ತಿತ್ತು. ಎದುರುಗಡೆಗೆ ಕರಾಳ ರೂಪಿನ ಆ ಚಂಡಾಲ ನೆಲದ ಸುಂಕ ಕೇಳುತ್ತಿದ್ದ. ಒಮ್ಮೆ ಮಹಾರಾಣಿಯಾಗಿದ್ದ ಚಂದ್ರಮತಿ ಸತ್ತ ಮಗನನ್ನು ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಆ ಸ್ಮಶಾನ ಭೂಮಿಯಲ್ಲಿ ಕುಳಿತಿದ್ದಾಳೆ ಅಂತ ಭಾಗವತ ಪಂಡಿತ ಹೇಳಿದಾಗ, ರಾಜಕುಟುಂಬಕ್ಕೆ ಒದಗಿ ಬಂದಿದ್ದಂತಹ ವಿಪತ್ತನ್ನು ನೋಡಿ ಅಲ್ಲಿ ನೆರೆದಿದ್ದಂತಹ ಭಕ್ತರೆಲ್ಲರೂ ಸುಮ್ಮನೆ ಕಣ್ಣೀರು ಸುರಿಸುತ್ತಾ ಗಟ್ಟಿಯಾಗಿ ಗೋಳಾಡಲಾರಂಭಿಸಿದರು. ಆಗ ಪರಮಹಂಸರು ಏನು ಮಾಡುತ್ತಿದ್ದರು? ಅವರು ಏಕಾಗ್ರಚಿತ್ತದಿಂದ ಪ್ರವಚನವನ್ನು ಕೇಳುತ್ತಿದ್ದರು. ಒಮ್ಮೆ ಮಾತ್ರ ಅವರ ಕಣ್ಣಿನಲ್ಲಿ ನೀರು ಬಂತು. ಕೂಡಲೇ ಅದನ್ನು ಒರೆಸಿಕೊಂಡು ಬಿಟ್ಟರು. ಭಾಗವತ ಪಂಡಿತ ಮುಂದುವರಿಸುತ್ತಿದ್ದಾನೆ. ಚಂದ್ರಮತಿಯು ಹಾಗೆ ರುದ್ರಭೂಮಿಯಲ್ಲಿ ಕುಳಿತು ಗೋಳೋ ಎಂದು ಅಳುತ್ತಿರುವಾಗ ಹಾಗೆ ತನ್ನ ಪತಿಯ ಹೆಸರನ್ನು ಹೊರಗೆಡುವುತ್ತಾಳೆ. ಆಗ ಹರಿಶ್ಚಂದ್ರ ಮತ್ತು ಚಂದ್ರಮತಿ ಇಬ್ಬರೂ ಕೂಡ ರೋಹಿತಾಶ್ವನಿಗಾಗಿ ಅಳುತ್ತಾರೆ. ಇಷ್ಟು ದುರಿತ ಪರಂಪರೆಗೆ ಒಳಗಾದರೂ ಹರಿಶ್ಚಂದ್ರ ತಾನು ಮಾಡಿದ ದಾನಕ್ಕಾಗಿ ಒಮ್ಮೆಯೂ ಕಿಂಚಿತ್ತು ವ್ಯಥೆ ಸೂಚಿಸಲಿಲ್ಲ ಎಂದು ಭಾಗವತ ಪಂಡಿತ ಹೇಳುತ್ತಾನೆ. ಕೊನೆಗೆ ವಿಶ್ವಾಮಿತ್ರ ಅಲ್ಲಿಗೆ ಬರುವುದು, ರೋಹಿತಾಶ್ವ ಮತ್ತೆ ಬದುಕಿಕೊಳ್ಳುವುದು, ಎಲ್ಲರೂ ವಿಶ್ವೇಶ್ವರನ ದರ್ಶನ ಮಾಡುವುದು, ಹರಿಶ್ಚಂದ್ರನಿಗೆ ಮತ್ತೆ ರಾಜ್ಯಪ್ರಾಪ್ತಿಯಾಗುವುದು, ಇವುಗಳ ಸಂಬಂಧವಾಗಿ ಪಠಿಸಿ ಭಾಗವತ ಪಂಡಿತ ಹರಿಶ್ಚಂದ್ರನೋಪಾಖ್ಯಾನವನ್ನು ಸಮಾಪ್ತಿ ಮಾಡಿದ. ಶ್ರೀರಾಮಕೃಷ್ಣರು ಅದನ್ನು ಕೇಳಿ ಒಂದು ವಿಶಿಷ್ಟ ಭಾವದಿಂದ ಸ್ಪಂದಿಸುತ್ತಿದ್ದರು ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸುತ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸುತ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸುಷ್ಟೇ ಜಗತ್ ದುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ ತತ್.